ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆ ಆಯುಷ್ಮಾನ್ ಭಾರತ್, ಪ್ರಧಾನಮಂತ್ರಿ ಜನಾರೋಗ್ಯ, ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಯೋಜನೆ, ಬಿಪಿಎಲ್ ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ ಉಚಿತ, ಎಪಿಎಲ್ ನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಚಿಕಿತ್ಸಾ ಸಂಸ್ಥೆಗೆ ಭರಿಸುತ್ತದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಲಭ್ಯವಿಲ್ಲದಿದ್ದಲ್ಲಿ ಮಾತ್ರ ರೆಫರಲ್ ಆಧಾರದ ಮೇಲೆ ನೋಂದಾಯಿತ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬಹುದು. ತುರ್ತು ಸಂದರ್ಭದಲ್ಲಿ ರೆಫರಲ್ ಅಗತ್ಯ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 1455555 ಅಥವಾ 1800-4258330ಗೆ ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಮಂಗಳೂರು ಆಕಾಶವಾಣಿಯ ಯುವವಾಣಿ ಸಂಗೀತ ವಿಭಾಗವು ಮ್ಯೂಸಿಕ್ ಆಡಿಷನ್ಗಾಗಿ 16-30 ವರ್ಷದ ಒಳಗಿನ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸುತ್ತಿದೆ. ಹಿಂದೂಸ್ತಾನಿ ಸಂಗೀತ ಮತ್ತು ಕರ್ನಾಟಿಕ್ ಶಾಸ್ತ್ರೀಯ ಸಂಗೀತ, ಭಾವಗೀತೆ, ಭಕ್ತಿಗೀತೆ, ಪಾಶ್ಚಾತ್ಯ ವಿಭಾಗಗಳಲ್ಲಿ ಅರ್ಜಿಗಳನ್ನು ಸಲ್ಲಿಸಬಹುದು. ಅರ್ಜಿ ಶುಲ್ಕ ಪ್ರತಿ ವಿಭಾಗಕ್ಕೆ 118 ರೂಪಾಯಿಗಳಾಗಿದ್ದು, ಅರ್ಜಿ ನಮೂನೆಗಾಗಿ hr.avmng@gmail.com ಇಮೇಲ್ ವಿಳಾಸವನ್ನು ಸಂಪರ್ಕಿಸಬಹುದು ಅಥವಾ ಮೊಬೈಲ್ ಸಂಖ್ಯೆ 8105376462 ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಬಹುದು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 28 ಫೆಬ್ರವರಿ 2025. ಮಕ್ಕಳಿಗೆ ಬನ್ನಿ. ಆತ್ಮೀಯ ಕೇಳುಗರೆ, ಕೆಟಿ ಗಟ್ಟಿಯವರ ಬಾನುಲಿ ನಾಟಕ ಧಾರಾವಾಹಿ ತಾಳಮದ್ದಳೆ ಪ್ರತಿ ಗುರುವಾರ ಬೆಳಿಗ್ಗೆ 9 ಗಂಟೆಗೆ. ಆದರೆ ಅರ್ಜುನ ರಾಜನ ಕುತಂತ್ರದಿಂದ ನನ್ನ ಮುಖ್ಯಮಂತ್ರಿ ಪಟ್ಟ ಉರುಳಿತು. ಯಾವುದು ಉರುಳಿದರೂ ನನ್ನ ಶಾಸಕ ಪ್ರಭುತ್ವವನ್ನು ಯಾರೂ ಅಲ್ಲಾಡಿಸಲಾರರು ಎನ್ನುವ ವಿಶ್ವಾಸ ನನ್ನದಾಗಿತ್ತು. ಆದರೆ ಈಗ ಆ ವಿಶ್ವಾಸದ ಬೇರನ್ನೇ ಅಲ್ಲಾಡಿಸುವ ಕೆಟ್ಟ ರಾಜಕೀಯ ತಂತ್ರ ಆರಂಭವಾಗಿದೆ. ಏನದು? ಅದೇ ಕೇಳಿ. ಮೌನವೇ ತಾಳ ಮಾತೆ ಮದ್ದಳೆ, ಕರ್ಮವೇ ಪ್ರಣತಿ ಬದುಕೇ ಜ್ಯೋತಿ. ತಪ್ಪದೇ ಕೇಳಿ ತಾಳಮದ್ದಳೆ, ಕೆಟಿ ಗಟ್ಟಿಯವರ ಬಾನುಲಿ ನಾಟಕ ಧಾರಾವಾಹಿ ನಾಳೆ ಬೆಳಿಗ್ಗೆ 9 ಗಂಟೆಗೆ. ಪುಟಾಣಿ ಸ್ನೇಹಿತರೆ, ನಿಮಗಾಗಿ ಕಿಶೋರ ವೇದಿಕೆಯ ನೇರ ಫೋನಿನ ಕಾರ್ಯಕ್ರಮ ಇದೇ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ಪ್ರಸಾರವಾಗಲಿದೆ. 15 ವರ್ಷದೊಳಗಿನ ನಮ್ಮ ಸ್ನೇಹಿತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಚಂದ ನಮ ಬಾರೋ ಬಾರೋ ಕಬ್ಬಿನ ಕೋಲು ಬಾರು, ಬಾಳೆ ಹಣ್ಣು ತಗೊಂಡು ಬಾರು, ಬೆಳ್ಳಿಯ ಬಟ್ಟಲು ಹಾಲು ಸಾರು. ಮಕ್ಕಳೇ, ನೀವು ಬರೆದ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ಕರೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಲ್ವ ಮಕ್ಕಳೇ? ಆಕಾಶವಾಣಿ ಮಂಗಳೂರು, ಇದೀಗ ಪ್ರಸಾದ್ ನೇತ್ರಾಲಯ ದೃಷ್ಟಿದೀಪ ನೇರ ಫೋನಿನ ಕಾರ್ಯಕ್ರಮ. ಇಂದಿನ ವಿಷಯ ಕಣ್ಣಿನ ಪೊರೆ ಮತ್ತು ಶಸ್ತ್ರಚಿಕಿತ್ಸೆಯ ನಂತರದ ಆರೈಕೆ. ಭಾಗವಹಿಸುವವರು ಡಾಕ್ಟರ್ ತೇಜಸ್ವಿನಿ ಭಟ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಸಾದ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಂಗಳೂರು ಮತ್ತು ಉಡುಪಿ. ಪ್ರಸಾದ್ ನೇತ್ರಾಲಯ ದೃಷ್ಟಿದೀಪ ಪ್ರಾಯೋಜಿತ ಕಾರ್ಯಕ್ರಮ. ನಿಮ್ಮ ಕಣ್ಣಿನ ದೃಷ್ಟಿಯ ಸಮಗ್ರ ಆರೈಕೆಗಾಗಿ ಪ್ರಸಾದ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಐ ಹಾಸ್ಪಿಟಲ್ ಅಂಡ್ ಲಾಸಿಕ್ ಸೆಂಟರ್. ಫ್ರೀಡಮ್ ಇಸ್ ಜಸ್ಟ್ ಅ ಡಿಸಿಷನ್ ಅವೇ. ಪ್ರಸಾದ್ ನೇತ್ರಾಲಯ ಬ್ರಿಂಗ್ಸ್ ಟು ಯು ದ ಫಸ್ಟ್ ಇನ್ ಕೋಸ್ಟಲ್ ಕರ್ನಾಟಕ ರಿಲ್ಯಾಕ್ಸ್ ಸ್ಮೈಲ್ ಲೇಸರ್ ವಿಷನ್ ಕರೆಕ್ಷನ್ ಬಿಯಾಂಡ್ ಲೇಸಿಕ್ ವಿತ್ ನ್ಯೂ 3D ಫ್ಲಾಪ್ಲೆಸ್ ಪ್ರೊಸೀಜರ್. ಫ್ರೀ ಯೋರ್ ಸೆಲ್ಸ್ ಫ್ರಮ್ ಸ್ಪೆಕ್ಟಿಕಲ್ಸ್ ಅಂಡ್ ಕಾಂಟ್ಯಾಕ್ಟ್ ಲೆನ್ಸಸ್. ಪ್ರಸಾದ್ ನೇತ್ರಾಲಯ, ಲೆಟ್ ಯೋರ್ ಐ ಸ್ಮೈಲ್. ವರ್ಲ್ಡ್ ಕ್ಲಾಸ್ ಸ್ಟೆರಿಲೈಸ್ಡ್ ಆಪರೇಷನ್ ಥಿಯೇಟರ್ಸ್, ನುರಿತ ತಜ್ಞ ವೈದ್ಯರುಗಳ ಹಾಗೂ ದಾದಿಯರ ಸೇವೆಯಲ್ಲಿ ಪ್ರತ್ಯೇಕ ಚಿಕಿತ್ಸಾಲಯಗಳು, ಕ್ಯಾಟ್ರಾಕ್ಟ್, ಫೆಕೋ ರಿಫ್ಲೆಕ್ಟ್ ಕ್ಲಿನಿಕ್, ಕಾರ್ನಿಯಾ ಕ್ಲಿನಿಕ್, ಡಯಾಬೆಟಿಕ್ ರೆಟಿನೋಪತಿ ಕ್ಲಿನಿಕ್, ಗ್ಲೂಕೋಮಾ ಕ್ಲಿನಿಕ್, ಸ್ಕ್ವಿನ್ ಪೀಡಿಯಾಟ್ರಿಕ್ ಕ್ಲಿನಿಕ್, ಕಂಪ್ಯೂಟರ್ ವಿಷನ್ ಕ್ಲಿನಿಕ್, 5 ಅಲ್ಟ್ರಾ ಮಾಡರ್ನ್ ಆಪರೇಷನ್ ಥಿಯೇಟರ್ಸ್. ವಿಸಿಟ್ ಪ್ರಸಾದ್ ನೇತ್ರಾಲಯ, ಸೂಪರ್ ಸ್ಪೆಷಾಲಿಟಿ ಐ ಹಾಸ್ಪಿಟಲ್ ಅಂಡ್ ಲಾಸಿಕ್ ಸೆಂಟರ್, ಉಡುಪಿ, ಮಂಗಳೂರು, ತೀರ್ಥಹಳ್ಳಿ, ಪುತ್ತೂರು, ಸುಳ್ಯ. ಈಗ ನೇರ ಫೋನಿನ್ ಕಾರ್ಯಕ್ರಮಕ್ಕಾಗಿ ನೇರವಾಗಿ ಸ್ಟುಡಿಯೋದತ್ತ. ಪ್ರಿಯ ಕೇಳುಗರಿಗೆಲ್ಲ ನಮಸ್ಕಾರ. ಪ್ರಸಾದ್ ನೇತ್ರಾಲಯ ದೃಷ್ಟಿದೀಪ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತು ಕಣ್ಣಿನ ಕ್ಯಾಟ್ರಾಕ್ಟ್ ಅಥವಾ ಕಣ್ಣಿನ ಪೊರೆ ಮತ್ತು ಚಿಕಿತ್ಸೆ ಹಾಗೂ ಮುಂಜಾಗ್ರತಾ ಕ್ರಮಗಳ ಮಹತ್ವ, ಈ ವಿಷಯಕ್ಕೆ ಸಂಬಂಧಪಟ್ಟ ಶ್ರೋತೃಗಳ ನೇರ ದೂರವಾಣಿ ಕರೆಗಳಿಗೆ ಉತ್ತರಿಸುತ್ತಾರೆ ಕಣ್ಣಿನ ತಜ್ಞರಾದ ಡಾಕ್ಟರ್ ತೇಜಸ್ವಿನಿ ಭಟ್ ಅವರು. ನೇರವಾಗಿ ಕರೆ ಮಾಡಿ ವೈದ್ಯರಲ್ಲಿ ಮಾತನಾಡಿ. ಡಾಕ್ಟರ್ ತೇಜಸ್ವಿನಿ ಭಟ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಡಾಕ್ಟರ್, ಈಗ ಕಣ್ಣಿನ ಕ್ಯಾಟ್ರಾಕ್ಟ್ ಅಂತಾರಲ್ಲ, ಏನಿದು? ಎಲ್ಲರಿಗೂ ನಮಸ್ಕಾರ. ತುಂಬ ಕಾಮನ್ ಆಗಿ ಈಗ ಕಂಡುಬರುವ ಒಂದು ತೊಂದರೆ ಅಂದರೆ ಕ್ಯಾಟ್ರಾಕ್ಟ್ ಅಥವಾ ಕಣ್ಣಿನ ಪೊರೆ ಅನ್ನೋದು. ಸೊ ಪೊರೆ ಅಂದರೆ ಏನು? ಬೇಸಿಕಲಿ ನಮ್ಮ ಕಣ್ಣಿನ ಒಳಗಡೆ ನ್ಯಾಚುರಲ್ ಆಗಿ ಒಂದು ಕ್ರಿಸ್ಟಲೈನ್ ಲೆನ್ಸ್ ಅಂತ ಇರ್ತದೆ. ಸೊ ವಯಸ್ಸಿನಿಂದ ಮೋಸ್ಟ್ ಕಾಮನ್ ಆಗಿ ವಯಸ್ಸಿನಿಂದ ಬರುವಂಥ ಈ ಲೆನ್ಸಿನಲ್ಲಿ ಕಂಡು ಬರುವಂತಹ ಚೇಂಜ್ ಅಂತ ಹೇಳೋದು ಕಣ್ಣಿನ ಪೊರೆ. ಸೊ ಮೋಸ್ಟ್ ಕಾಮನ್ ಆಗಿ ಇದು ವಯಸ್ಸಿನಿಂದ ಬರುವಂಥದ್ದು, ಬಟ್ ಅದು ಒಂದೇ ಕಾರಣ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಸೊ ವಯಸ್ಸು ಅಲ್ಲದೆ ಬೇರೆ ಈಗ ಹುಟ್ಟಿದ ಮಗುವಲ್ಲಿ ಕೂಡ ಈ ಪೊರೆ ಅಂತ ತೊಂದರೆ ಕಂಡು ಬರುವ ಸಾಧ್ಯತೆ ಇರ್ತದೆ. ಸೊ ಅದಕ್ಕೆ ಬೇರೆ ಕಾರಣಗಳಿರ್ತದೆ. ಅದಲ್ಲದೆ ಕೋಮಾರ್ಬಿಡಿಟೀಸ್ ಅಂತ ನಾವೇನು ಹೇಳ್ತೇವೆ ಅಂದರೆ ಮೋಸ್ಟ್ ಕಾಮನ್ ಆಗಿ ಪುನಃ ಮಧುಮೇಹ ಅಥವಾ ಡಯಾಬಿಟೀಸ್ ಅಂತ ಹೇಳ್ತೇವೆ, ಅದರಿಂದಾಗಿ ಕ್ಯಾಟ್ರಾಕ್ಟ್ ಅಥವಾ ಕಣ್ಣಿನ ಪೊರೆ ಬರುವ ಚಾನ್ಸಸ್ ಇರ್ತದೆ. ಸೊ ಅದಲ್ಲದೆ ಕಣ್ಣಿಗೆ ಟ್ರಾಮಾ ಅಲ್ಲ ಪೆಟ್ಟು ಬಿದ್ದಲ್ಲಿ ಅದರಿಂದ ಕೂಡ ಕಣ್ಣಿನ ಪೊರೆ ಬರುವ ಚಾನ್ಸಸ್ ಇರ್ತದೆ, ಬಟ್ ಮೋಸ್ಟ್ ಕಾಮನ್ ಆಗಿ ಬರುವುದು ವಯಸ್ಸಿನಿಂದ. ಓಕೆ ಡಾಕ್ಟರ್, ಈ ಕ್ಯಾಟ್ರಾಕ್ಟ್ ಸಮಸ್ಯೆಯನ್ನು ಯಾವಾಗ ಗುರುತಿಸಬಹುದು? ಓಕೆ, ಸೊ ಪೊರೆ ಅಂತ ಹೇಳೋದು ಮೋಸ್ಟ್ ಕಾಮನ್ ಆಗಿ ಈ 40-50 ವರ್ಷಗಳ ನಂತರ ಕಂಡು ಬರುವಂಥದ್ದು. ಸೊ ಅವರಿಗೆ ಏನಾಗ್ತದೆ ಅಂದರೆ ಸ್ಲೋ ಆಗಿ ಅವರಿಗೆ ದೃಷ್ಟಿಯಲ್ಲಿ ಕಷ್ಟ ಆಗುದು, ನೋಡುವಲ್ಲಿ ಕಷ್ಟ ಆಗುದು, ಅಲ್ಲ ಮೋಡ ಮೋಡ ಕವಿದಾಗೆ ಆಗುದು, ಇಲ್ಲ ದೃಷ್ಟಿಯಲ್ಲಿ ಅಡ್ಡ ಬರುವುದು, ಅದು ಮೋಸ್ಟ್ ಕಾಮನ್ ಆಗಿ ನಾವು ಕಾಣುದು. ಅದಲ್ಲದೆ ಡ್ರೈವ್ ಮಾಡುವಾಗ ಇದು ಮತ್ತೆ ಇನ್ನೊಂದು ಮೋಸ್ಟ್ ಕಾಮನ್ ಕಂಪ್ಲೇಂಟ್ಸ್ ಅಂದ್ರೆ ರಾತ್ರಿ ಡ್ರೈವ್ ಮಾಡುವಾಗ ಲೈಟ್ ನೋಡುವಾಗ ಗ್ಲೇರ್ ಹೊಡೆಯುವುದು ಕಣ್ಣಿಗೆ, ಅದು ಇನ್ನೊಂದು ಕಾರಣ. ಸೊ ಇದೆಲ್ಲ ಮೋಸ್ಟ್ ಕಾಮನ್ ಆಗಿ ಬರುವಂತಹ ಕಂಪ್ಲೇಂಟ್ಸ್. ಸೊ ಕನ್ನಡಕ ಹಾಕಿದ್ದು ಸ್ವಲ್ಪ ವರ್ಷದಲ್ಲಿ ಅವರಿಗೆ ಕನ್ನಡಕ ಹಾಕಿದ್ರು ಅವರಿಗೆ ದೃಷ್ಟಿಯಲ್ಲಿ ಕಮ್ಮಿ ಕಾಣುದು. ಸೊ ಇದು ಮೋಸ್ಟ್ ಕಾಮನ್ ಆಗಿ ಕಂಡು ಬರುವಂತಹ ಪ್ರಾಬ್ಲಮ್ಸ್ ಅಂದ್ರೆ ಕಣ್ಣಿನ ಪೊರೆ ಬರಲಿಕ್ಕೆ ಸಾಧ್ಯ ಇದೆ. ಓಕೆ ಡಾಕ್ಟರ್, ಈಗ ಕ್ಯಾಟ್ರಾಕ್ಟ್ ಶಸ್ತ್ರಚಿಕಿತ್ಸೆಗೆ ಮೊದಲು ಕೆಲವು ವಿಷಯಗಳನ್ನು ತಿಳ್ಕೊಳ್ಬೇಕಲ್ವಾ? ಏನೆಲ್ಲ ವಿಷಯಗಳನ್ನ ವಿಚಾರಗಳನ್ನು ತಿಳ್ಕೊಳ್ಬೇಕಾಗುತ್ತೆ? ಸೊ ನಾವು ಏನ್ ಈಗ 40-50 ವರ್ಷ ಆದ ಮೇಲೆ ನಮಗೆ ಕನ್ನಡಕ ಹಾಕಿದ ಮೇಲೂ ನಮ್ಮ ದೃಷ್ಟಿಯಲ್ಲಿ ಪ್ರಾಬ್ಲಮ್ಸ್ ಬರ್ತಾ ಇದೆ ಅಂದ್ರೆ ನೀವು ಫಸ್ಟ್ ಡಾಕ್ಟರ್ ಹತ್ರ ಹೋಗಿ ಟೆಸ್ಟ್ ಮಾಡಿಸ್ಬೇಕು, ಅದು ಫಸ್ಟ್ ಅಂಡ್ ಫೋರ್ಮೋಸ್ಟ್. ಅದಾದ ಮೇಲೆ ನಮ್ಮ ಸಿಸ್ಟಮಿಕ್ ಕಂಡೀಷನ್ಸ್ ಅಂದರೆ ಶುಗರ್ ಆಗಲಿ, ಬಿ ಪಿ ಆಗಲಿ, ಬೇರೆ ಪ್ರಾಬ್ಲಮ್ಸ್ ಆಗಲಿ, ಅದರ ಬಗ್ಗೆ ಕಾಳಜಿ ತುಂಬ ವಹಿಸಬೇಕು. ಸೊ ಶುಗರ್ ಕಂಟ್ರೋಲಲ್ಲಿ ಇರಬೇಕು, ಯಾಕಂದರೆ ಶುಗರ್ ಕಂಟ್ರೋಲಲ್ಲಿ ಇಲ್ಲದಿದ್ದರೆ ಕಣ್ಣಿನ ರೆಟಿನಾ ಅಂತ ಏನು ಹೇಳ್ತೇವೆ ಅದರಲ್ಲಿ ಸಹ ಪ್ರಾಬ್ಲಮ್ ಬರ್ತದೆ. ಸೊ ಪೊರೆಯಿಂದ ಮಾತ್ರ ಅಲ್ಲದೆ ರೆಟಿನಾದಲ್ಲಿ ಪ್ರಾಬ್ಲಮ್ ಇದ್ದರೂ ಕೂಡ ದೃಷ್ಟಿಯಲ್ಲಿ ಪ್ರಾಬ್ಲಮ್ಸ್ ಬರ್ತದೆ. ಸೊ ಅದು ಕೂಡ ನಾವು ಮನಸ್ಸಲ್ಲಿ ಇಟ್ಕೊಳ್ಬೇಕು. ಓಕೆ, ಅಂದರೆ ನೀವು ಹೇಳೋದು ಕಣ್ಣಿನ ನರದ ಸಮಸ್ಯೆಗಳು ಈ ಒಂದು ಕ್ಯಾಟ್ರಾಕ್ಟ್ಗೆ ಕಾರಣ ಆಗಿರಬಹುದು ಅಂತ ಹೇಳಿ? ಅಲ್ಲ ಅಲ್ಲ, ಈಗ ಶುಗರ್ ಇದ್ದಲ್ಲಿ ನಮಗೆ ಪೊರೆ ಕೂಡ ಬರ್ತದೆ, ಅಟ್ ದ ಸೇಮ್ ಟೈಮ್ ರೆಟಿನಾ ಕೂಡ ಎಫೆಕ್ಟ್ ಆಗ್ತದೆ. ಸೊ ನಮಗೆ ಪೇಷಂಟ್ಸ್ಗೆ ಅದು ಗೊತ್ತಾಗುದಿಲ್ಲ ಯಾವ್ದ್ರಿಂದ ದೃಷ್ಟಿ ಕಡಿಮೆ ಇದೆ, ಪೊರೆಯಿಂದ ಇರ್ಬೋದು ಇಲ್ಲ ನರದ ತೊಂದರೆಯಿಂದನೂ ಇರ್ಬೋದು. ಸೊ ಅವರಿಗೆ ದೃಷ್ಟಿಯಲ್ಲಿ ಯಾವಾಗ ತಗ್ಗು ಬರ್ತದೆ, ಯಾವಾಗ ಮಯಮಯ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಸೊ ಆವಾಗ ಟೆಸ್ಟ್ ಮಾಡಿದ್ರೆ ಮಾತ್ರ ಅದಕ್ಕೆ ಕಾರಣ ಏನಂತ ಗೊತ್ತಾಗುದು. ಸೊ ಬಂದು ಟೆಸ್ಟ್ ಮಾಡಿದಲ್ಲಿ ನಾವು ನೋಡಿ ತಿಳಿಸಬಹುದು. ಅಂದ್ರೆ ಇದು 60ರ ನಂತರ ಬರುವ ಸಮಸ್ಯೆ ಹೇಗೆ? 40-50 ಮೋಸ್ಟ್ ಕಾಮನ್ಲಿ ಅಂದ್ರೆ ವಯಸ್ಸಿನಿಂದ. ಓಕೆ, ಕ್ಯಾಟ್ರಾಕ್ಟ್ ಸಮಸ್ಯೆಯನ್ನ ಹೇಗೆ ಡಯಾಗ್ನೋಸ್ ಮಾಡ್ತೀರಿ ಡಾಕ್ಟ್ರೆ? ಸೊ ನಾವು ಈಗ ಪೇಷಂಟ್ಸ್ ಈಗ ಕಣ್ಣಿನಲ್ಲಿ ಈಗ ದೃಷ್ಟಿಯ ಸಮಸ್ಯೆ ಇದೆ ಅಂತ ಹೇಳುವಾಗ ನಮ್ಮಲ್ಲಿ ಬಂದ್ರೆ ನಾವು ಫಸ್ಟ್ ಮಾಡುವಂಥದ್ದು ದೃಷ್ಟಿ ಪರೀಕ್ಷೆ. ಅಂದ್ರೆ ದೃಷ್ಟಿಯಲ್ಲಿ ಎಷ್ಟು ನಾವು ನಾರ್ಮಲ್ ಒಂದು ಮನುಷ್ಯ 6 ಮೀಟರ್ ಅಲ್ಲಿ ನಿಂತು ಲಾಸ್ಟ್ ಲೈನ್ ಕೂಡ ಓದುವ ಸಾಮರ್ಥ್ಯ ಹೊಂದ್ಕೊಳ್ಬೇಕು. ಸೊ ಅದರಲ್ಲಿ ಅವರಿಗೆ ಓದ್ಲಿಕ್ಕೆ ಕಷ್ಟ ಆಗ್ತಾ ಇದೆ ಅಂದ್ರೆ ನಾವು ಕನ್ನಡಕದಲ್ಲಿ ಅದು ಸರಿ ಆಗ್ತದೆಯೋ ಇಲ್ವೋ ಅಂತ ನಾವು ನೋಡ್ತೇವೆ. ಸೊ ಕನ್ನಡಕದಲ್ಲಿ ಕೂಡ ಅವರಿಗೆ ದೃಷ್ಟಿ ಕಡಿಮೆ ಇದೆ ಅಂತ ಇದ್ದಲ್ಲಿ ಮತ್ತೆ ನಾವು ಕಣ್ಣಿಗೆ ಡ್ರಾಪ್ಸ್ ಹಾಕಿ ಸ್ಲಿಟ್ ಲ್ಯಾಂಪ್ ಮೂಲಕ ನಾವು ಪೊರೆ ಉಂಟಾ ಇಲ್ವಾ ಅಂತ ನಾವು ಟೆಸ್ಟ್ ಮಾಡಿ ನೋಡ್ತೇವೆ. ಸೊ ಅದರಲ್ಲಿ ನಮಗೆ ಗೊತ್ತಾಗ್ತದೆ ಪೊರೆ ಉಂಟಾ ಇಲ್ವಾ ಅಂತ. ಓಕೆ ಡಾಕ್ಟರ್, ಒಂದು ಕರೆ ಇದೆ, ಸ್ವೀಕರಿಸೋಣ. ಎಸ್ ಹಲೋ ನಮಸ್ಕಾರ, ಯಾರು ಹೇಳಿ? ಹಲೋ ನಮಸ್ತೆ ಸರ್, ನಾನು ನೀರಜ. ಹೇಳಿ ನೀರಜ್ ಅವರು, ಡಾಕ್ಟರ್ ಇದ್ದಾರೆ ತೇಜಸ್ವಿನಿ ಭಟ್ ಅವರು. ನಮಸ್ತೆ ನಮಸ್ತೆ ನೀರಜ್ ಅವರು, ಹೇಳಿ. ಈಗ ಕಣ್ಣಿನಲ್ಲಿ ಪೊರೆ ಬಂದ್ರೆ ಈಗ ಕೆಲವರು ಅದನ್ನು ನಿರ್ಲಕ್ಷ್ಯ ಮಾಡಿ ಹಾಗೆ ಬಿಡ್ತಾರೆ, ಅದರಿಂದ ಮತ್ತೆ ಏನು ತೊಂದರೆ ಆಗ್ತದೆ? ಕಣ್ಣು ನೋವು ಬರ್ತದೆ ಏನಾಗ್ತದೆ? ನಾನು ಹೇಳ್ತೇನೆ. ಸೊ ಈಗ ಕಣ್ಣಿನ ಈಗ ಬಹಳಷ್ಟು ಪೇಷಂಟ್ಸ್ ಬರ್ತಾರೆ, ಟೆಸ್ಟ್ ಮಾಡಿಸ್ಕೊಳ್ತಾರೆ, ನಾವು ಪೊರೆ ಇದೆ ಅಂತ ಹೇಳ್ತೇವೆ, ಆದರೂ ಕೂಡ ನಾವು ಮುಂದೂಡ್ತೇವೆ, ಇನ್ನೊಂದು ವರ್ಷ ಬಿಟ್ಟು ಮಾಡ್ತೇವೆ, 2 ವರ್ಷ ಬಿಟ್ಟು ಮಾಡ್ತೇವೆ ಅಂತೆಲ್ಲ ಹೇಳ್ತಾರೆ. ಸೊ ಏನಾಗ್ತದೆ, ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಪೊರೆ ಇದ್ದಾಗ ನಾವು ಆಪರೇಷನ್ ಮಾಡಿದರೆ ನಿಮ್ಮದು ರಿಕವರಿ ಬಹಳ ಸುಲಭವಾಗಿ ಆಗ್ತದೆ, ಬಹಳ ಬೇಗ ಆಗ್ತದೆ. ಆದರೆ ನೀವು ಪೊರೆ ಹೀಗೆ ಬಿಟ್ಟಷ್ಟು ಏನಾಗ್ತದೆ, ಆ ಪೊರೆ ಇನ್ನೂ ಗಟ್ಟಿಯಾಗಿ ಮತ್ತೂ ಗಟ್ಟಿಯಾಗಿ ಅದರಿಂದ ಹಲವಾರು ಪ್ರಾಬ್ಲಮ್ಸ್ ಬರ್ತದೆ. ಅಲ್ಲಿ ಮೋಸ್ಟ್ ಕಾಮನ್ ಅಂದರೆ ಪೊರೆ ಗಟ್ಟಿಯಾಗಿ ಅದು ಒಡ್ಕೊಂಡು ಕಣ್ಣಿನ ಒಳಗಿನ ಒತ್ತಡ ಜಾಸ್ತಿಯಾಗಿ ಅದರ ಒತ್ತಡ ನರಕ್ಕೆ ಬಿದ್ದು ನರದ ಶಕ್ತಿ ಕೂಡ ಹೊರಟೋಗ್ತದೆ. ಸೊ ಅದಾದ ಮೇಲೆ ನೀವು ಆಪರೇಷನ್ ಮಾಡಿಸಿದ್ರೂ ಕೂಡ ದೃಷ್ಟಿ ನಮಗೆ ಗ್ಯಾರಂಟಿ ಕೊಡಲಿಕ್ಕೆ ಆಗೋದಿಲ್ಲ. ಸೊ ದ್ಯಾಟ್ ಈಸ್ ದ ಮೋಸ್ಟ್ ಅಂದರೆ ನಿರ್ಲಕ್ಷ್ಯ ಮಾಡಿದರೆ ದೃಷ್ಟಿಯನ್ನೇ ಕಳ್ಕೊಳ್ಳುವ ಚಾನ್ಸಸ್ ಇರ್ತದೆ. ಸೊ ನಾವು ಆದಷ್ಟು ಬೇಗ ಪೊರೆ ಕಂಡು ಬಂದಲ್ಲಿ ಆದಷ್ಟು ಬೇಗ ಆಪರೇಷನ್ ಮಾಡಿಸಿದ್ರೆ ಒಳ್ಳೆಯದು. ಆಯಿತು ನೀರಜ್ ಅವರೇ, ಕರೆ ಮಾಡಿದಿರಿ, ಧನ್ಯವಾದಗಳು. ಡಾಕ್ಟರ್, ಈ ಸಮಸ್ಯೆಗೆ ಡಯಾಗ್ನೋಸಿಸ್ ಹೇಗೆ ಮಾಡ್ತೀರಿ ಅಂತ ಹೇಳಿದ್ರಲ್ಲ, ಸ್ವಲ್ಪ ವಿವರಿಸಬಹುದೇ ಮತ್ತೆ ಮುಂದೆ? ಓಕೆ, ನಾನು ಹೇಳಿದಾಗೆ ಈಗ ಹಾಸ್ಪಿಟ್ಲಿಗೆ ಬಂದಲ್ಲಿ ನಾವು ಫಸ್ಟ್ ದೃಷ್ಟಿ ಪರೀಕ್ಷೆ ಮಾಡಿ ಎಷ್ಟು ದೃಷ್ಟಿ ಈಗ ಕನ್ನಡಕದಲ್ಲಿ ಎಷ್ಟು ದೃಷ್ಟಿ ಇಂಪ್ರೂವ್ಮೆಂಟ್ ಬರ್ತಾ ಇದೆಯೋ ಇಲ್ವಾ ಅಂತ ನಾವು ಫಸ್ಟ್ ನೋಡಿ ಅದಾದ ಮೇಲೆ ಸ್ಲಿಟ್ ಲ್ಯಾಂಪ್ ಮೂಲಕ ನಾವು ಕಣ್ಣಿನ ಒಳಗಡೆ ಪರೀಕ್ಷೆ ಮಾಡಿ ನೋಡ್ತೇವೆ. ಸೊ ಪೊರೆ ಎಷ್ಟರ ಮಟ್ಟಿಗೆ ಬೆಳೆದಿದೆ, ಸ್ಟಾರ್ಟಿಂಗ್ ಸ್ಟೇಜಲ್ಲಿದೆಯಾ, ಮತ್ತೆ ತುಂಬ ಬೆಳೆದಿದೆಯಾ, ಪೊರೆ ಗಟ್ಟಿಯಾಗಿದೆಯಾ, ಅದರ ಸ್ಟೇಜಸ್ಸನ್ನು ನಾವು ನೋಡಿ ಹೇಳ್ತೇವೆ. ಅದರ ಒಟ್ಟಿಗೆ ಬಹಳ ಮುಖ್ಯ ಏನಂದ್ರೆ ರೆಟಿನಾ ಎಕ್ಸಾಮಿನೇಷನ್, ಅಂದರೆ ಕಣ್ಣಿದು ನರದು ಪರೀಕ್ಷೆ. ಯಾಕಂದರೆ ಕಣ್ಣಿದು ನರದಲ್ಲಿ ತೊಂದರೆ ಇದ್ದು ಪೊರೆ ಆಪರೇಷನ್ ಮಾಡಿದ್ರೂ ಕೂಡ ದೃಷ್ಟಿ ಬರುವ ಚಾನ್ಸಸ್ ಸ್ವಲ್ಪ ಕಡಿಮೆ ಇರ್ತದೆ. ಯಾಕಂದರೆ ನರದಲ್ಲಿ ದೋಷ ಇದ್ದಲ್ಲಿ ಅದಕ್ಕೆ ಬೇರೆ ಟ್ರೀಟ್ಮೆಂಟ್ ಬೇಕಾಗಿರ್ತದೆ. ಸೊ ಅದೊಂದು ವಿಷಯ. ಅದರ ಒಟ್ಟಿಗೆ ನಮ್ಮ ಬ್ಲಡ್ ಇನ್ವೆಸ್ಟಿಗೇಷನ್ಸ್, ಅಂದರೆ ನಾನು ಮುಂಚೆ ಹೇಳಿದ ಹಾಗೆ ಡಯಾಬಿಟಿಕ್ ಸ್ಟೇಟಸ್, ನಮ್ಮ ಬ್ಲಡ್ ಪ್ರೆಷರ್, ಮತ್ತೆ ನಮ್ಮ ಬಾಡಿಯಲ್ಲಿ ಬೇರೆ ಏನಾದರೂ ತೊಂದರೆಗಳಿದ್ರೆ ಅದರದ್ದು ಕೂಡ ನಾವು ಟೆಸ್ಟ್ ಮಾಡಿ ನೋಡಬೇಕಾಗ್ತದೆ. ಯಾಕಂದರೆ ಶುಗರ್ ಜಾಸ್ತಿ ಇದ್ದಲ್ಲಿ, ಬ್ಲಡ್ ಪ್ರೆಷರ್ ಜಾಸ್ತಿ ಇದ್ದಲ್ಲಿ ನಮಗೆ ಇಮ್ಮಿಡಿಯೇಟ್ ಆಗಿ ಸರ್ಜರಿ ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಅದಕ್ಕೆ ಅದರದ್ದೇ ಕಾಂಪ್ಲಿಕೇಶನ್ಸ್ ಇರ್ತದೆ. ಸೊ ಸಿಸ್ಟಮಿಕ್ ಸ್ಟೇಟಸ್ ಇಲ್ಲ ನಮ್ಮ ಶುಗರ್, ಬಿ ಪಿ ಮತ್ತು ನಮ್ಮ ಬೇರೆ ತೊಂದರೆಗಳನ್ನು ನಾವು ನಾರ್ಮಲ್ ಆಗಿ ಇಟ್ಕೊಳ್ಬೇಕು. ಓಕೆ ಡಾಕ್ಟರ್, ನೀವು ಹೇಳೋ ಪ್ರಕಾರ ಮನುಷ್ಯನ ಈ ಬ್ಲಡ್ ಪ್ರೆಷರ್ ಇದೆಯಲ್ಲ ಅದು ಬೇರೆ, ಮತ್ತೆ ಕಣ್ಣಿನ ಪ್ರೆಷರ್ ಕೂಡ ಬೇರೆ ಅಂತ ಹೇಳ್ತಾರೆ. ಹೌದು ಹೌದು, ಡೆಫಿನೆಟ್ಲಿ. ನಮ್ಮ ಬಾಡಿಯಲ್ಲಿ ಈಗ ಬ್ಲಡ್ ಪ್ರೆಷರ್ ಅಂತ ಹೇಗಿರ್ತದೆ ಅದೇ ತರ ಕಣ್ಣಿನ ಒಳಗಡೆ ಕೂಡ ಪ್ರೆಷರ್ ಇರ್ತದೆ. ಸೊ ಅದಕ್ಕೆ ನಾವು ಇಂಟ್ರಾ ಆಕ್ಯುಲರ್ ಪ್ರೆಷರ್ ಅಂತ ಹೇಳ್ತೇವೆ. ಸೊ ಅದು ನಾರ್ಮಲ್ ಆಗಿ ಒಂದು 20 ಒಳಗಡೆ ಇರಬೇಕು. ಸೊ ಇನ್ ಕೇಸ್ ಅದು ಕಣ್ಣಿನ ಒಳಗಿನ ಪ್ರೆಷರ್ ಜಾಸ್ತಿ ಇದೆ ಅಂತ ಹೇಳಿದ್ರೆ ಅದಕ್ಕೆ ನಾವು ಗ್ಲೋಕೋಮಾ ಅಂತ ಹೇಳ್ತೇವೆ. ಅಂದ್ರೆ ಪ್ರೆಷರ್ ಜಾಸ್ತಿ ಇದ್ರೆ ಮಾತ್ರ ಗ್ಲೋಕೋಮಾ ಅಂತಲ್ಲ, ಅದಕ್ಕೆ ಹಲವಾರು ಕಾರಣಗಳಿರ್ತದೆ. ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ನಾವು ಅದು ಕೂಡ ನೋಡಬೇಕು. ನಮ್ಮ ಶ್ರೋತೃಗಳಿಗೆ ಗಮನಿಸಿ, ನಮ್ಮ ಆಕಾಶವಾಣಿಯ ದೂರವಾಣಿ ಸಂಖ್ಯೆ ಇದೆ 2211999, 2211999, ಹಾಗೆಯೇ 2222611, 2222611, ಹಾಗೆ ಇನ್ನೊಂದು 2222611, 2223611, STD ಕೋಡ್ ಸಂಖ್ಯೆ 0824, ಹಾಗೆ ಮೊಬೈಲ್ ಸಂಖ್ಯೆ ಇದೆ 8277038000. ಮತ್ತೆ ಕಾರ್ಯಕ್ರಮ ಮುಂದುವರಿಸ್ತಾ ಡಾಕ್ಟ್ರೆ, ಈಗ ಕ್ಯಾಟ್ರಾಕ್ಟ್ಗೆ ಯಾವ ರೀತಿಯ ಚಿಕಿತ್ಸೆಗಳು ಲಭ್ಯ ಇದೆ, ಏನೇನು ವಿಧಾನಗಳಿವೆ ಅಂತ ಹೇಳ್ತೀರಾ? ಸೊ ಪೊರೆ ಅಂತ ಹೇಳಿದ್ರೆ ಅದಕ್ಕೆ ಒಂದೇ ಸೊಲ್ಯೂಷನ್ ಸರ್ಜರಿ. ಅದಕ್ಕೆ ಬೇರೆ ಈಗ ನಾವು ಡ್ರಾಪ್ಸ್ ಆಗಲಿ, ಕನ್ನಡಕ ಆಗಲಿ, ಡ್ರಾಪ್ಸ್ ಇಂದ ಪೊರೆ ಕರಗುವುದಾಗ್ಲಿ ಹಾಗೆ ಆಗುದಿಲ್ಲ. ಸೊ ಅದರಿಂದ ನಮಗೆ ಯಾವ ರೀತಿಯ ಹೆಲ್ಪ್ ಕೂಡ ಸಿಗುವುದಿಲ್ಲ. ಗೋಲ್ಡ್ ಸ್ಟ್ಯಾಂಡರ್ಡ್ ಸರ್ಜರಿ. ಹೌದೌದು. ಸೊ ಪೊರೆಯನ್ನು ನಾವು ತೆಗಿಲೇಬೇಕಾಗ್ತದೆ. ಸೊ ಆದಷ್ಟು ಮಾಡಿದಷ್ಟು ಒಳ್ಳೇದು. ಸೊ ಆ ಪೊರೆಯನ್ನು ನಾವು ತೆಗೆದು ಆ ಜಾಗದಲ್ಲಿ ನಾವು ಲೆನ್ಸ್ ಅಂತ ಒಂದು ಇಡ್ತೇವೆ. ಸೊ ಅದು ಕಣ್ಣು ಒಳಗಡೆ ಪರ್ಮನೆಂಟ್ ಆಗಿ ಇರ್ತದೆ. ಸೊ ಆ ಲೆನ್ಸ್ನಲ್ಲಿ ಮತ್ತೆ ನಿಮ್ಮ ಸರ್ಜರಿ ಆದ ಮೇಲೆ ನಿಮಗೆ ಯಾವ ರೀತಿಯ ದೃಷ್ಟಿ ಬೇಕು ಅದರ ಮೇಲೆ ನಾವು ಲೆನ್ಸ್ಗಳನ್ನು ಡಿಸೈಡ್ ಮಾಡ್ತೇವೆ. ಡಾಕ್ಟರ್, ಇನ್ನೊಂದು, ಕ್ಯಾಟ್ರಾಕ್ಟ್ ಶಸ್ತ್ರಚಿಕಿತ್ಸೆ ನಂತರ ಯಾವ ರೀತಿಯ ಕೇರ್ ಅಥವಾ ಮುಂಜಾಗ್ರತೆ ತೆಗೆದುಕೊಳ್ಬೇಕು ಪೇಷಂಟ್ಸ್? ಓಕೆ. ಸೊ ಸರ್ಜರಿ ಆದ ಮೇಲೆ ಒಂದು ನೇರ ಕರೆ ಇದೆ, ಸ್ವೀಕರಿಸೋಣ. ಡಾಕ್ಟರ್ ಹಲೋ. ಆಯ್ತು. ನಮಸ್ತೆ. ನಮಸ್ಕಾರ, ಯಾರು ಮಾತಾಡ್ತಿರೋದು? ಓಕೆ, ಹೇಳಿ. ನಂಗೆ ಒಮ್ಮೆ ಆಕ್ಸಿಡೆಂಟ್ ಆಗಿ ಹೆಡ್ ಇಂಜುರಿ ಆಗಿತ್ತು. ಈಗ ಇದು ನನ್ನ ಲೆಫ್ಟ್ ಸೈಡ್ ಅಲ್ಲಿ ಕಣ್ಣು, ಆಕ್ಚುಲಿ ಮೊಬೈಲ್ ಓದುವಾಗ ಬುಕ್ ಓದುವಾಗ ಸಿಕ್ಕಾಪಟ್ಟೆ ಕಣ್ಣು ನೋವು ಆಗಿ ಹೆಡ್ ನೋವು ಆಗ್ತದೆ, ತಲೆನೋವು ಜೋರಾಗುತ್ತೆ. ಯಾವ ಕಾರಣದಿಂದ? ಕಣ್ಣಲ್ಲಿ ಏನ್ ಸಮಸ್ಯೆ ಇರ್ಬೋದಾ, ಅಲ್ಲ ನರ್ವಲ್ಲಿ ಏನು ಪ್ರಾಬ್ಲಮ್ ಇರ್ಬೋದಾ ಅಂತ ನಾನು ಕೇಳ್ತೇನೆ. ಸೊ ನಿಮ್ಮ ಇದು ಆಕ್ಸಿಡೆಂಟ್ ಆದ ಮೇಲೆ ನೀವು ಕಣ್ಣಿನ ಟೆಸ್ಟ್ ಏನಾದ್ರು ಮಾಡಿಸ್ಕೊಂಡಿದ್ರೆ? ಮಾಡಿಸಿದ್ದೇನೆ, ಏನಿಲ್ಲ, ನಾರ್ಮಲ್ ಇದೆ ಅಂತ ಹೇಳಿದ್ರು. ಓಕೆ. ಕನ್ನಡಕ ಸದ್ಯದಲ್ಲಿ ಏನಾದ್ರು ಮಾಡಿಸಿದ್ದೀರಾ? ಇಲ್ಲ. ಇಲ್ಲ. ಓಕೆ. ಅಂದ್ರೆ ಒಂದೊಂದ್ ಸರ್ತಿ ಏನಾಗ್ತದೆ, ನಿಮ್ಗೆ ಕನ್ನಡಕದ ಪವರ್ ಮುಂಚೆ ಇಲ್ಲದಿದ್ರು ಒಂದೊಂದ್ ಸರ್ತಿ ಕನ್ನಡಕ ಪವರ್ ಮತ್ತೆ ಬರೋ ಚಾನ್ಸಸ್ ಇರ್ತದೆ. ಸೊ ಕನ್ನಡಕ ಹಾಕದಿದ್ದಲ್ಲಿ ಕಣ್ಣಿಗೆ ಒತ್ತಡ ಸ್ವಲ್ಪ ಸ್ಟ್ರೈನ್ ಆಗಿ ತಲೆನೋವು ಬರುದು, ಕಣ್ಣು ನೋವು ಬರುದು, ಅದೆಲ್ಲ ಬರುವ ಚಾನ್ಸಸ್ ಇರ್ತದೆ, ಡೆಫಿನೆಟ್ಲಿ ಇರ್ತದೆ. ಸೊ ಒಂದ್ಸರ್ತಿ ಬಂದು ಕಣ್ಣಿನ ಟೆಸ್ಟ್, ಕಣ್ಣಿನ ನರದು ಪರೀಕ್ಷೆ ಒಂದ್ಸರ್ತಿ ಮಾಡಿಸಿದ್ರೆ ನಮ್ಗೆ ಡೀಟೇಲ್ ಆಗಿ ಹೇಳ್ಬಹುದು. ಓಕೆ, ಧನ್ಯವಾದಗಳು ಕರೆ ಮಾಡೋದಕ್ಕೆ. ಡಾಕ್ಟರ್, ನೀವು ಹೇಳ್ತಾ ಇದ್ರಿ ಈ ಮುಂಜಾಗ್ರತಾ ಕ್ರಮಗಳು, ಕೇರ್ ನಂತರ, ಶಸ್ತ್ರಚಿಕಿತ್ಸೆ ನಂತರ ಏನೇನು ಮಾಡಬೇಕು ಅಂತ? ಸೊ ಇಮ್ಮಿಡಿಯೇಟ್ಲಿ ಸರ್ಜರಿ ಆದ ಕೂಡಲೇ ನಾವು ಇಮ್ಮಿಡಿಯೇಟ್ ಆಗಿ ಅಂದ್ರೆ ನಾವು ಬೆಡ್ ರೆಸ್ಟ್ ಅಂತ ಹೇಳುದಿಲ್ಲ, ಕಣ್ಣಿನ ಪ್ರೊಟೆಕ್ಷನ್ ಮೇನ್ ಆಗಿ, ಕಣ್ಣಿಗೆ ಧೂಳು, ನೀರು, ಹೊಗೆ, ಯಾವ ರೀತಿಯಾದ ಫಾರಿನ್ ಆಬ್ಜೆಕ್ಟ್ಸ್ ಹೋಗದಾಗೆ ನಾವು ನೋಡ್ಕೊಳ್ಬೇಕು. ಸೊ ನಾವು ಪ್ರೊಟೆಕ್ಟಿವ್ ಗ್ಲಾಸಸ್ ಒಂದು ಕೊಡ್ತೇವೆ. ಮತ್ತೆ ಸರ್ಜರಿ ಆದ ಕೂಡಲೇ ನಮಗೆ ಲೈಟ್, ಬ್ರೈಟ್ ಲೈಟ್ ಇಲ್ಲ ಸೂರ್ಯಕಿರಣಗಳು ನೋಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಸೊ ಅದಕ್ಕೆ ನಾವು ಡಾರ್ಕ್ ಪ್ರೊಟೆಕ್ಟಿವ್ ಗ್ಲಾಸಸ್ ನಾವು ಕೊಟ್ಟಿರ್ತೇವೆ. ಸೊ ಅದು ಯೂಶಲಿ ಒಂದು ವಾರದಿಂದ 10 ದಿನ ತನಕ ಹಾಕೊಳ್ಬೇಕಾಗ್ತದೆ. ಮತ್ತೆ ತಲೆಗೆ ಸ್ನಾನ ಆಗ್ಲಿ, ಅದು ಯಾಕೆ ಅಂದ್ರೆ ಕಣ್ಣು ಒಳಗಡೆ ನೀರು ಹೋಗಬಾರ್ದು. ಇದು ಯಾಕೆ ಹೇಳ್ತೇವೆ ಅಂದ್ರೆ ಈಗ ನಾವು ಸರ್ಜರಿ ಮಾಡುವಾಗ ಚಿಕ್ಕ ಗಾಯದ ಮೂಲಕ ನಾವು ಪೊರೆಯನ್ನು ಕರಗಿಸಿ ಆ ಜಾಗದಲ್ಲಿ ನಾವು ಲೆನ್ಸ್ ಇಡ್ತೇವೆ. ಸೊ ಆ ಗಾಯ ಒಣಗುವ ತನಕ ನಾವು ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕು. ಸೊ ಒಂದು ವಾರದಿಂದ 10 ದಿನ ತನಕ ನಾವು ಹೀಗೆ ತಲೆ ಸ್ನಾನ ಮಾಡದಾಗೆ, ಕಣ್ಣಿಗೆ ನೀರು ಡೈರೆಕ್ಟ್ ಆಗಿ ಹಾಕದಾಗೆ, ಧೂಳು, ಬಿಸಿಲು, ಗಾಳಿಗೆ, ಹೊಗೆ ಅದೆಲ್ಲ ತಾಗದಾಗೆ ನಾವು ನೋಡ್ಕೊಳ್ಬೇಕಾಗ್ತದೆ. ಡಾಕ್ಟರ್, ಕಣ್ಣಿನ ಪೊರೆ ಅಂತ ಹೇಳಿದ್ರೆ ಅದು ತುಂಬಾ ಗಟ್ಟಿ ಇರ್ತದೆ ಅಂತ ಹೇಳ್ತಾರೆ ಅಲ್ವಾ? ಈಗ ಅದನ್ನ ಸಾಮಾನ್ಯ ಸರ್ಜರಿ ಮತ್ತೆ ನಿಮ್ದು ರೋಬೋಟಿಕ್ ಸರ್ಜರಿ ಯಾವುದೋ ಇದೆ ಅಂತ ಕೇಳಿದ್ದೀನಿ ನಾವು, ಅದರ ಬಗ್ಗೆ ಸ್ವಲ್ಪ ವ್ಯತ್ಯಾಸ ಹೇಳ್ತೀರಾ? ಅದೇ ನಾನು ಮುಂಚೆ ಹೇಳಿದಾಗೆ ಪೊರೆಯಲ್ಲಿ ಅದೇ ಬೇರೆ ಬೇರೆ ಸ್ಟೇಜಸ್ ಇರ್ತದೆ. ಸೊ ಸ್ಟಾರ್ಟಿಂಗ್ ಸ್ಟೇಜ್ ಅಂದ್ರೆ ಇಮೆಚೂರ್ ಸ್ಟೇಜ್ ಅಲ್ಲಿ ಮಾಡಿಸಿದ್ರೆ ನಿಮ್ಗೆ ರಿಕವರಿ ಜಾಸ್ತಿ. ಪೊರೆ ಹಾಗೆ ಬಿಟ್ಟಷ್ಟು ಪೊರೆ ಗಟ್ಟಿ ಆಗ್ತಾ ಹೋಗ್ತದೆ. ಸೊ ನಿಮ್ಮ ರಿಕವರಿ ಮತ್ತೆ ಸ್ವಲ್ಪ ತಡ ಆಗಬಹುದು ಪೊರೆ ಗಟ್ಟಿಯಾದಲ್ಲಿ. ಸೊ ನಾನೀಗ ಹೇಳಿದಾಗೆ ಸರ್ಜರಿ ಅದು ಒಂದೇ ಇದಕ್ಕಿರುವ ಸೊಲ್ಯೂಷನ್. ಈಗ ಮುಂಚಿನ ಹಾಗೆ ನಾವು ದೊಡ್ಡ ಗಾಯ ಮಾಡುವುದಾಗ್ಲಿ, ಹೊಲಿಗೆ ಹಾಕುವುದಾಗ್ಲಿ, ಆ ತರದ್ದು ಶಸ್ತ್ರಚಿಕಿತ್ಸೆ ನಾವೀಗ ಮಾಡುವುದಿಲ್ಲ. ನೋವಿಲ್ಲದೆ ಡ್ರಾಪ್ಸಿನ ಮೂಲಕ ಇಂಜೆಕ್ಷನ್ ಕೊಡದೆ, ಹೊಲಿಗೆ ಹಾಕದೆ ಸರ್ಜರಿಯನ್ನು ನಾವು ಮಾಡ್ತೇವೆ. ಅಂದ್ರೆ ಲೇಸರ್ ಮೆಷಿನ್ ಅಲ್ಲಿ ಪೊರೆಯನ್ನು ಕರಗಿಸಿ ಅದೇ ಚಿಕ್ಕ ಗಾಯ ಮಾಡಿ ಅದೇ ಗಾಯದ ಮೂಲಕ ನಾವು ಲೆನ್ಸ್ ಅನ್ನು ಕಣ್ಣು ಒಳಗಡೆ ಇಡ್ತೇವೆ. ಅದು ಮೋಸ್ಟ್ ಅಡ್ವಾನ್ಸ್ಡ್ ಅಂದ್ರೆ ಈಗ ರೋಬೋಟಿಕ್ ಸರ್ಜರಿ ನಮ್ಮಲ್ಲಿ ಈಗ ಪ್ರಸಾದ್ ನೇತ್ರಾಲಯದಲ್ಲಿ ಇದೆ. ಸೊ ಅದರಲ್ಲಿ ಇನ್ನೂ ಮೋರ್ ಅಕ್ಯುರೇಟ್ ಪ್ರೆಸಿಷನ್ ಅದರಲ್ಲಿ ಜಾಸ್ತಿ. ಸೊ ನಾವು ಮಷಿನ್ನ ಮೂಲಕ, AI ಮೂಲಕ ನಾವು ಪ್ರೆಸಿಷನ್ ಮೂಲಕ ಗಾಯವನ್ನು ಮಾಡಿ ಚಿಕ್ಕ ಗಾಯ ಅದೇ ಜಾಗದಲ್ಲಿ ನಾವು ಲೆನ್ಸ್ ಇಡ್ತೇವೆ. ಸೊ ಅದರಲ್ಲಿ ಜಾಸ್ತಿ ಅಕ್ಯುರಸಿ, ಜಾಸ್ತಿ ಪ್ರೆಸಿಷನ್. ಈಗ ವಯಸ್ಸಾದವರಿಗೂ ಕೂಡ ಸರಿಯಾದ ದೃಷ್ಟಿಯಲ್ಲಿ ಇರಬೇಕು ಅಂತ ಅಂದ್ರೆ ಈ ರೋಬೋಟಿಕ್ ಸರ್ಜರಿಗೆ ಅವರು ಒಳಪಡಿಸಬಹುದು. ಯಾಕಂದ್ರೆ ಈ ಕಣ್ಣಂದ್ರೆ ಎರಡು ನಕ್ಷತ್ರಗಳು ಇದ್ದ ಹಾಗೆ, ದೇವರು ಕೊಟ್ಟದ್ದು, ಅದನ್ನ ಪ್ರೊಟೆಕ್ಟ್ ಮಾಡಬೇಕು, ಅದನ್ನ ಸಂರಕ್ಷಣೆ ಮಾಡಬೇಕು ಅಂತ ಹೇಳಿದ್ರೆ ರೋಬೋಟಿಕ್ ಸರ್ಜರಿ ಮುಖಾಂತರ ಕೂಡ ಪ್ರಸಾದ್ ನೇತ್ರಾಲಯದಲ್ಲಿ ಚಿಕಿತ್ಸೆ ಪಡ್ಕೊಳ್ಬಹುದು ಅಂತ ಹೇಳ್ತೀರಿ. ಡಾಕ್ಟರ್, ಈಗ ಕ್ಯಾಟ್ರಾಕ್ಟ್ ಸರ್ಜರಿ ನಂತರ ದೃಷ್ಟಿಯಲ್ಲಿ ಒಳ್ಳೆಯ ಬದಲಾವಣೆಯನ್ನು ನಿರೀಕ್ಷಿಸಬಹುದೇ? ಈಗ ಸಾಮಾನ್ಯ ಸರ್ಜರಿ ಮಾಡ್ತಾರೆ ಕ್ಯಾಟ್ರಾಕ್ಟ್ಗೆ, ಅದರಲ್ಲಿ ದೃಷ್ಟಿ ಚೆನ್ನಾಗಿ ಬರುತ್ತಾ ಹೇಗೆ? ಅದೇ ನಾನು ಮುಂಚೆ ಹೇಳಿದಾಗೆ ಈಗ ನಾವು ಆದಷ್ಟು ಬೇಗ, ನಾವು ಈಗ ಪೊರೆ ಕಂಡು ಬಂದಲ್ಲಿ ಆದಷ್ಟು ಬೇಗ ಸರ್ಜರಿ ಮಾಡಿಸಿದ್ರೆ ನಾವು ಒಳ್ಳೆ ದೃಷ್ಟಿಯನ್ನು ನಾವು ಗ್ಯಾರಂಟಿ ಕೊಡ್ತೇವೆ. ನಾವು ಅದಕ್ಕಿಂತ ಮುಂಚೆ ಪೊರೆಯ ಜೊತೆಗೆ ನಮ್ಮ ರೆಟಿನಾದ ಹೆಲ್ತ್ ಕೂಡ ತುಂಬಾ ಬಹಳ ಇಂಪಾರ್ಟೆಂಟ್. ಈಗ ಪೊರೆ ಇದೆ, ಅದರ ಒಟ್ಟಿಗೆ ರೆಟಿನಾದಲ್ಲಿ ಕಣ್ಣಿನ ನರದಲ್ಲಿ ತೊಂದರೆ ಇದ್ರೆ ಪೊರೆ ನಾವು ತೆಗೆದ ಮೇಲೆ ಕೂಡ ದೃಷ್ಟಿ 100 to 100 ಬರುವ ಚಾನ್ಸಸ್ ಕಡಿಮೆ. ಸೊ ಅದಕ್ಕೆ ನಾನು ಹೇಳೋದು, ಶುಗರ್ ಬಿ ಪಿ ಅದೆಲ್ಲ ಇದ್ರೆ ಅದು ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು. ಯಾಕಂದ್ರೆ ನರಕ್ಕೆ ಎಫೆಕ್ಟ್ ಆದ್ರೆ, ಈಗ ಪೊರೆ ಬಂದ್ರೆ ನಾವು ಪೊರೆ ತೆಗೆದು ಲೆನ್ಸ್ ಹಾಕಿದ್ರೆ ದೃಷ್ಟಿ ಖಂಡಿತ ಬರ್ತದೆ. ಬಟ್ ನರಕ್ಕೆ ಏನಾದ್ರೂ ತೊಂದರೆ ಆದ್ರೆ ನರವನ್ನು ರಿಪ್ಲೇಸ್ ಮಾಡ್ಲಿಕ್ಕೆ ಆಗುದಿಲ್ಲ, ಸಾಧ್ಯವೇ ಇಲ್ಲ. ಸೊ ಆ ಸಂದರ್ಭದಲ್ಲಿ ನಮ್ಗೆ ದೃಷ್ಟಿ 100 to 100 ಬರ್ಬೋದು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಬಟ್ ನರದ ಹೆಲ್ತ್ ಒಳ್ಳೇದಿದೆ, ಪೊರೆ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿದೆ, ಇಮಿಡಿಯೇಟ್ ಆಗಿ ಸರ್ಜರಿ ಮಾಡಿಸಿದ್ರೆ ಖಂಡಿತ 100 to 100 ದೃಷ್ಟಿ ಬಂದೇ ಬರ್ತದೆ. ಮತ್ತೆ ನೆಕ್ಸ್ಟ್ ಅಂದ್ರೆ ಪೊರೆ ಹೀಗೆ ಬಿಟ್ಟು ನಾವು ನಿರ್ಲಕ್ಷ್ಯ ಕೊಟ್ಟು ಪೊರೆ ಗಟ್ಟಿ ಆಗ್ತಾ ಬಂದ್ರೆ ನಮ್ಗೆ ನರದ ಸ್ಟೇಟಸ್ ಕೂಡ ನಮ್ಗೆ ಗೊತ್ತಿರೋದಿಲ್ಲ. ಸೊ ಆವಾಗ ಕೂಡ ನಮ್ಗೆ ದೃಷ್ಟಿ ಗ್ಯಾರಂಟಿ ಕೊಡ್ಲಿಕ್ಕೆ ಆಗುದಿಲ್ಲ. ಸೊ ನರದ ಹೆಲ್ತ್ ಕೂಡ ಬಹಳ ಇಂಪಾರ್ಟೆಂಟ್. ಅಪಘಾತಕ್ಕೆ ಕಾರಣ ಖಂಡಿತ. ಹೌದು, ಒಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ, ನಮಸ್ಕಾರ. ನಮಸ್ಕಾರ ಸರ್, ಯಾರು ಎಲ್ಲಿಂದ ಹೇಳಿ? ಸದಾನಂದ ಸರ್, ಪ್ರಶ್ನೆ ಕೇಳಿ ಡಾಕ್ಟರ್. ರೆಟಿನಾದು ಟೆಸ್ಟ್ ಮಾಡ್ತೇವೆ ಅಂತ ಹೇಳಿದ್ರಲ್ಲ, ಅದು ಯಾವ ರೀತಿ ಮಾಡ್ತೇವೆ? ಡ್ರಾಪ್ಸ್ ಹಾಕಿ ಎಲ್ಲ ಮಾಡ್ತೇವಲ್ಲ, ಆ ರೀತಿ ಮಾಡಿದ್ರೆ ಹೇಗೆ ಅದು ಎಕ್ಸ್ರೇ ತೆಗೆದು ಮಾಡ್ತೇವೆ? ಹೌದು ಹೌದು, ಅದು ಕೂಡ ಕಣ್ಣಿಗೆ ಡ್ರಾಪ್ಸ್ ಹಾಕಿ ಕಣ್ಣಿನ ಪಾಪೆ ಅಗಲಾಗುವ ತನಕ ನಾವೊಂದು 1/4 ಗಂಟೆಯಿಂದ 3/4 ಗಂಟೆ ತನಕ ವೇಟ್ ಮಾಡಿ ಅದಾದ ಮೇಲೆ ನಾವು ಕಣ್ಣಿನ ನರದ ಪರೀಕ್ಷೆಯನ್ನು ಮಾಡ್ತೇವೆ. ಕಣ್ಣಿನ ನರದಲ್ಲಿ ಏನಾದ್ರು ತೊಂದರೆ ನಾವು ಕಂಡು ಬಂದಲ್ಲಿ ಅದಕ್ಕೆ ಬೇರೆ ಸ್ಕ್ಯಾನ್ ಕೂಡ ಇದೆ, ಓಸಿಟಿ ಅಂತ ಹೇಳ್ತೇವೆ. ಸೊ ಅದು ಕೂಡ ಮಾಡಬೇಕಾಗಿ ಬರಬಹುದು. ಅದು ನಾವು ನೋಡಿ ಟೆಸ್ಟ್ ಮಾಡಿ ನೋಡಿದ ಮೇಲೆ ನಿಮ್ಗೆ ತಿಳಿಸಿ ಅದು ಕೂಡ ಮಾಡ್ತೇವೆ. ಇಲ್ಲ ಇಲ್ಲ, ಇದು ನಾವು ಎಕ್ಸ್ರೇ ಅಂತ ಅಲ್ಲ, ಇದು ಓಸಿಟಿ ಅಂತ ಹೇಳುದು, ಅದು ಬೇರೆ ತರದ್ದು ಸ್ಕ್ಯಾನ್. ಸೊ ಅದಕ್ಕೆ ಬೇರೆ ಯಾವುದು ಬೇರೆದಕ್ಕೆ ಏನು ತೊಂದರೆಗಳು ಬರುವುದಿಲ್ಲ. ಧನ್ಯವಾದಗಳು ಸದಾನಂದ ನಾಯ್ಕ ಅವರೇ. ಶ್ರೋತೃಗಳಿಗೆ ಗಮನಿಸಿ, ನಮ್ಮ ದೂರವಾಣಿ ಸಂಖ್ಯೆ 2211999 2222611, ಹಾಗೇನೆ 2223611, ಎಸ್ಟಿಡಿ ಕೋಡ್ 0824, ಮತ್ತು ಸಂಚಾರಿ ದೂರವಾಣಿ ಸಂಖ್ಯೆ 8277038000, ಮೊಬೈಲ್ ಸಂಖ್ಯೆ 8277038000. ಡಾಕ್ಟರ್, ಕಾರ್ಯಕ್ರಮ ಮುಂದುವರಿಸ್ತಾ, ಈ ಕಣ್ಣಿನ ಪೊರೆ ಅಂತ ಹೇಳಿದ್ರಲ್ಲ ಕ್ಯಾಟ್ರಾಕ್ಟ್, ಈ ಚಿಕಿತ್ಸೆಯನ್ನು ಮುಂದೂಡುದು, ಪ್ರೊಲಾಂಗ್ ಮಾಡೋದು ಅಥವಾ ಮಾಡದೇ ಇದ್ರೆ ಏನು ತೊಂದರೆ ಉಂಟಾಗಬಹುದು? ಅದೇ ನಾನೀಗ ಆಲ್ರೆಡಿ ಹೇಳಿದ ಹಾಗೆ ಮುಖ್ಯವಾಗಿ ಏನಂದ್ರೆ ಪೊರೆ ಗಟ್ಟಿಯಾಗಿ ಪೊರೆ ಹಣ್ಣಾಗಿ ಅದು ಒಡ್ಕೊಳ್ತದೆ. ಸೊ ಅದು ಒಡ್ಕೊಂಡ ಮೇಲೆ ಏನಾಗ್ತದೆ, ಕಣ್ಣಿನ ಒಳಗಿನ ಒತ್ತಡ, ಕಣ್ಣಿನ ಒಳಗಿನ ಪ್ರೆಷರ್ ಜಾಸ್ತಿ ಆದಾಗ ಕಣ್ಣಿನ ಹಿಂದಿನ ನರ, ನಾನು ರೆಟಿನಾ ಅಂತ ಏನು ಹೇಳಿದ್ದೇನೆ, ಸೊ ಅದಕ್ಕೆ ಕೂಡ ಒತ್ತಡ ಬಿದ್ದು ನರದ ಶಕ್ತಿ ಪೂರ್ತಿಯಾಗಿ ಹೊರಟೋಗ್ತದೆ. ಸೊ ಅದರಿಂದಾಗಿ ನಾವು ದೃಷ್ಟಿ ಕಳ್ಕೊಳ್ಳುವ ಚಾನ್ಸಸ್ ಕೂಡ ಇರ್ತದೆ, ಅದು ಮುಖ್ಯವಾದ ಕಾರಣ. ಇನ್ನೊಂದು, ಪೊರೆ ಗಟ್ಟಿಯಾಗಿ ಪುನಃ ಕಣ್ಣಿನ ಪೊರೆಯಲ್ಲಿ ನಾರ್ಮಲ್ ಜಾಗದಿಂದ ಅದು ಆ ಕಡೆ ಈ ಕಡೆ ಹೋಗ್ಬೋದು. ಸೊ ಆವಾಗ ಕೂಡ ನಮಗೆ ದೃಷ್ಟಿಯನ್ನು ಎಷ್ಟು ನಾವು ತರಿಸ್ಬೋದು, ವಾಪಸ್ ತರಿಸ್ಬೋದು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಸೊ ಇದೆರಡು ತುಂಬಾ ಕ್ಲಿಷ್ಟಕರ. ಹೌದು ಹೌದು, ಖಂಡಿತ. ಅಂದ್ರೆ ರೋಗಿ ಮತ್ತೆ ಡಾಕ್ಟರ್ ಇಬ್ರು ಕೂಡ ಅಲ್ಲಿ ಸಹಕಾರ ಕೊಟ್ಟಾಗ ಮಾತ್ರ ಈ ಕ್ಯಾಟ್ರಾಕ್ಟ್ ಅನ್ನೋದು ಪೂರ್ತಿ ಅರ್ಥ ಬರುತ್ತೆ. ಹೌದು ಹೌದು, ನಿರ್ಲಕ್ಷ್ಯ ಕೊಟ್ಟಷ್ಟು ನಾವು, ಯಾಕಂದ್ರೆ ಈಗ ಪೊರೆ ಆಪರೇಷನ್ ಮಾಡಿದಲ್ಲಿ ಕರೆಕ್ಟ್ ಟೈಮ್ ಅಲ್ಲಿ ಮಾಡಿದಲ್ಲಿ 100 to 100 ದೃಷ್ಟಿಯ ವಾಪಸ್ ತರಿಸಬಹುದು. ಸೊ ನಿರ್ಲಕ್ಷ್ಯ ಕೊಟ್ಟು ಅಂತ ಒಂದು ಇದನ್ನು ನಾವು ಕಳ್ಸ್ಕೊಂಡು ಅಂದ್ರೆ ತುಂಬಾ ಕಷ್ಟ. ಯಾಕೆಂದ್ರೆ ನೀವು ಹೇಳಿದ ಹಾಗೆ ಈಗ ಡಯಾಬಿಟಿಸ್ ಅಥವಾ ಈ ಮಧುಮೇಹ ಕಾಯಿಲೆ ಎಲ್ಲಾ ನಮ್ಮ ಅಂಗಾಂಗಗಳಿಗೂ ಮೂಲ ಕಾರಣ ಅಂತ ಹೇಳ್ತಾರೆ. ಹಾಗಾಗಿ ನೀವು ಕಣ್ಣಿಗೆ ಸಂಬಂಧಪಟ್ಟ ಹಾಗೆ ಬಹಳ ಮುಖ್ಯವಾಗಿ ಮಧುಮೇಹ ಮತ್ತೆ ಈ ಇದು ಹೈಪರ್ ಟೆನ್ಷನ್ ಕಂಟ್ರೋಲ್ ಇಟ್ಕೊಳ್ಬೇಕು ಅಂತ. ಈಗ ನರಕ್ಕೆ ತೊಂದರೆ ಉಂಟಾದಾಗ ಕ್ಯಾಟ್ರಾಕ್ಟ್ ಸರ್ಜರಿ ಮಾಡಿದ್ರು ಕೂಡ ದೃಷ್ಟಿ ಸರಿಯಾಗಿ ಬರುವುದಿಲ್ಲ ಅಂತ ಹೇಳಿದ್ರಲ್ಲ, ಇದಕ್ಕೆ ಏನಾದರೂ ತಂತ್ರಜ್ಞಾನ ಬಂದಿದೆಯೇ ನರಕ್ಕೆ? ಹೌದು ಹೌದು ಇದೆ, ಅದು ಕೂಡ ಅದಕ್ಕೆ ನಾವು ಈಗ ಮಧುಮೇಹ ಇದ್ದವರಿಗೆ, ಡಯಾಬಿಟಿಸ್ ಇದ್ದವರಿಗೆ ವರ್ಷ ವರ್ಷ ನಾವು ಕಣ್ಣಿನ ನರ ಪರೀಕ್ಷೆ ಮಾಡಿಸ್ತಾ ಇರಬೇಕಂತ ನಾವು ಹೇಳ್ತೇವೆ, ಆಸ್ ಎ ಸ್ಕ್ರೀನಿಂಗ್ ಟೆಸ್ಟ್. ಯಾಕಂದ್ರೆ ನಮ್ಗೆ ಈ ಡಯಾಬಿಟಿಕ್ ರೆಟಿನೋಪತಿ ಅಂತ ನಾವು ಹೇಳ್ತೇವೆ ನರಕ್ಕೆ ಎಫೆಕ್ಟ್ ಆಗುವ ಕಂಡೀಷನ್ ಅನ್ನು. ಸೊ ಅಂತ ಟೈಮಲ್ಲಿ ನಮ್ಗೆ ಅಂದ್ರೆ ಪೇಷಂಟ್ಸ್ಗಳಿಗೆ ಸಿಂಪ್ಟಮ್ಸ್ ಗೊತ್ತಾಗುದಿಲ್ಲ ಸ್ಟಾರ್ಟಿಂಗ್ ಸ್ಟೇಜಸ್ ಅಲ್ಲಿ, ನಮ್ಗೆ ಏನು ಗೊತ್ತಾಗುದಿಲ್ಲ. ಸೊ ಟೆಸ್ಟ್ ಮಾಡಿದಲ್ಲಿ ಮಾತ್ರ ನಮ್ಗೆ ಅದು ಅರ್ಲಿ ಸ್ಟೇಜಸ್ ಅಲ್ಲಿ ನಾವು ಅದನ್ನು ಕಂಡುಹಿಡಿಯಬಹುದು. ಮತ್ತೆ ಶುಗರ್ ಇದ್ದವರಿಗೆ ಪೊರೆ ಬರುವ ಚಾನ್ಸಸ್ ಕೂಡ ಸ್ವಲ್ಪ ಜಾಸ್ತಿ ಕಂಪೇರ್ ಟು ನಾರ್ಮಲ್ ಜನರಿಗೆ ನೋಡುವಾಗ. ಡಯಾಬಿಟಿಸ್ ಇದ್ದವರಿಗೆ ಪೊರೆ ಬರುವ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಅದು ಕೂಡ ನಾವು ಮನಸ್ಸಲ್ಲಿ ಇಟ್ಕೊಳ್ಬೇಕು. ಒಂದು ಪ್ರಶ್ನೆ ಡಾಕ್ಟರ್, ಈಗ ಕಣ್ಣಿನ ಸಮಸ್ಯೆ ಬರತಕ್ಕಂಥದ್ದು 40 ವರ್ಷ ನಂತರ ಅಂತ ಸಾಮಾನ್ಯವಾಗಿ ಗೊತ್ತಿರುವಂಥದ್ದು. ಈಗ ನಮ್ಮ ಎಲ್ಲ ಮಕ್ಕಳು ಇರ್ಬೋದು, ಎಲ್ಲ ಈ ಮೊಬೈಲ್ ಇರ್ಬೋದು, ಸಮಾಜ ಎಲ್ಲ ಗಂಟೆಗಟ್ಟಲೆ ಅದರಲ್ಲಿ ಕೆಲಸ ಮಾಡ್ತಿರ್ತಾರೆ, ನೋಡ್ತಾ ಇರ್ತಾರೆ, ಹಾಗಾಗಿ ಪ್ರೆಷರ್ ಕೂಡ ಜಾಸ್ತಿ ಇರ್ತದೆ. ಹಾಗಾಗಿ 40ರ ಮುಂಚೆನೆ ಇದು ಸಾಧ್ಯ ಇದೆಯಾ ಕ್ಯಾಟ್ರಾಕ್ಟ್ ಬರುವಂಥದ್ದು? ಅದೇ, ಈಗ ಪೊರೆ ಬರುವುದಕ್ಕೆ ಬೇರೆ ಕಾರಣಗಳಿದೆ, ಬಟ್ ಈ ಫೋನ್ ನೋಡೋದ್ರಿಂದ ಹಾಗೆ ಅದರಿಂದಾಗಿ ಪೊರೆ ಬರುವುದು ಚಾನ್ಸಸ್ ಕಡಿಮೆ. ಬೇರೆ ಸಮಸ್ಯೆ ಹೌದು, ಪೊರೆ ಅಂದ್ರೆ ಈಗ ನಾನು ಹೇಳಿದಾಗೆ ಹುಟ್ಟಿನಿಂದ ಬರಬಹುದು, ಅಂದ್ರೆ ಕಂಜನೈಟಲ್, ಹೌದು ಕಂಜನೈಟಲ್, ಅದರಿಂದ ಬರಬಹುದು. ಕಣ್ಣಿಗೆ ಪೆಟ್ಟು ಬಿದ್ದಲ್ಲಿ ಏನಾದರೂ ಮುಂಚೆದು ಟ್ರಾಮಾ ಇದ್ರೆ, ಕಣ್ಣಿಗೆ ತಾಗಿದ್ರೆ, ಕಣ್ಣಿಗೆ ಪೆಟ್ಟು ಬಿದ್ದಿದ್ರೆ, ಕಣ್ಣಿನ ಸುತ್ತ ಪೆಟ್ಟು ಬಿದ್ದಿದ್ರೆ ಅದರಿಂದ ಬರಬಹುದು. ಮತ್ತೆ ನಾವು ಸ್ಟೀರಾಯ್ಡ್ ಏನಂತ ಹೇಳ್ತೇವೆ, ಸ್ಟೀರಾಯ್ಡ್ ಕಂಟೆಂಟ್ ಇರುವ ಟ್ರೀಟ್ಮೆಂಟ್ ನಾವು ದೀರ್ಘಕಾಲ ಯೂಸ್ ಮಾಡಿದ್ರೆ ಅದರಿಂದ ಕೂಡ ಕಣ್ಣಿನ ಪೊರೆ ಬರಬಹುದು. ಮತ್ತೆ ಧೂಮ್ರಪಾನ, ಸ್ಮೋಕಿಂಗ್, ಡ್ರಿಂಕಿಂಗ್, ಅದು ಆಸ್ ಹೌದು ಲೈಫ್ ಸ್ಟೈಲ್, ಅದರಿಂದ. ಸೊ ಇದು ಮುಖ್ಯವಾಗಿ ಕಾರಣಗಳು. ಸೊ ಫೋನ್ ಯೂಸ್ ಮಾಡೋದ್ರಿಂದ ಅದರಿಂದ ಪೊರೆ ಬರುವ ಚಾನ್ಸಸ್ ಹಾಗೆ ಇಲ್ಲ. ದೃಷ್ಟಿಗೆ ಡೆಫಿನೆಟ್ಲಿ ತೊಂದರೆ ಆಗ್ತದೆ. ಒಂದ್ಸಲ ದೃಷ್ಟಿ ಕಡಿಮೆ ಆಯಿತು ಅಥವಾ ದೃಷ್ಟಿ ಹೋದ್ರೆ ಮತ್ತೆ ಮರುಕಳಿಸ್ಲಿಕ್ಕೆ ಸಾಧ್ಯ ಇಲ್ಲ, ಕಷ್ಟ ಸಾಧ್ಯ ಅಂತ ಹೇಳ್ತಾರೆ. ಹಾಗಾಗಿ ನಾವು ಅದ್ರ ಬಗ್ಗೆ ಜಾಗ್ರತೆ ವಹಿಸಬೇಕು. ಹೌದು, ಡಾಕ್ಟರ್ ಒಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ, ನಮಸ್ಕಾರ, ಯಾರು ಹೇಳಿ? ಗುರು ಗೌರಂಗ ಜಯತ, ಶ್ರೀ ಗುರು ಗೌರಂಗ ಗಾಂಧರ್ಕ ಗಿರ್ದ ರಾಧಾ ಸೇವ ರಮಣ ಬಿಹಾರಿ ಜಯತಃ ಮಹಾಪ್ರಭು ಶ್ರೀ ಕೃಷ್ಣ ಚೈತನ್ಯ ಪರೋಕ್ಷ ಶ್ರೀ ಕೃಷ್ಣ ಚೈತನ್ಯ, ಹರೇ ಕೃಷ್ಣ ಹರೇ ಕೃಷ್ಣ ಹರೇ ರಾಮ್ ಹರೇ ರಾಮ್. ನಮಸ್ಕಾರ, ನಾನು ಪ್ರೇಮ್ ಪ್ರದೀಪ್ ದಾಸ್ ಅಂತ ಮಾತಾಡ್ತಾ ಇರೋದು, ಶ್ರೀ ಕೃಷ್ಣ ಚೈತನ್ಯ ಪರೋಕ್ಷ ಕ್ಷೇತ್ರ ಮಂಗಳೂರಿಂದ. ವೈದ್ಯ ನಾರಾಯಣ ಹರಿ, ಮಾಗ ಪೂರ್ಣಿಮೆಯ ಪ್ರಯಾಗದ ಮಾಗ ಪೂರ್ಣಿಮೆಯ ಶುಭಾಶಯಗಳು ಎಲ್ಲ ಬಂದವರಿಗೆ. ಏನಂದ್ರೆ ಶುಭಾಶಯ, ಮನೋಹರ್ ರಾಯರಿಗೂ ಶುಭಾಶಯ. ನನ್ನ ಪ್ರಶ್ನೆ ವೈದ್ಯರೇ ಏನಂದ್ರೆ, ಇವತ್ತು ಈಗ ವಿಶೇಷವಾಗಿ ಪೂರ್ಣಿಮಾ ಸಮಯದಲ್ಲಿ ನಮ್ಮ ವೃಂದಾವನದಲ್ಲಿ ಈಗ ಅಲ್ಲಿ ಲಕ್ಷಗಟ್ಟಲೆ ಜನ ಈ ಬರ್ತಾನ ಐ ಕ್ಯಾಂಪ್ ಅಂತ ನಡೀತದೆ, ಇಸ್ಕೋನ್ ಇದ್ದು ಇಂಟರ್ನ್ಯಾಷನಲ್ ಹಾಸ್ಪಿಟಲ್ ಉಂಟು ಅಲ್ಲಿ. ಕ್ಯಾಟ್ರಾಕ್ಟ್ ಆಸ್ಪತ್ರೆ ಆಪರೇಷನ್ ನಂತರ ಅವ್ರಿಗೆ ಈ ಕೂಲಿಂಗ್ ಗ್ಲಾಸ್ ಕೊಡ್ತಾರೆ ಅವರು. ಇದು ಆಪರೇಷನ್ ಆದ್ಮೇಲೆ ಈ ಅವ್ರ ಗೋವರ್ಧನ ಪರಿಕ್ರಮ ಪೂರ್ಣಿಮಾಗೆ ಎಲ್ಲ ಮಾಡ್ತಾರೆ, ಅಂದ್ರೆ ಅಲ್ಲಿ 1 ಕೋಟಿ ಜನ, 1 ಕೋಟಿ 2 ಕೋಟಿ ಜನ ಪರಿಕ್ರಮ ಮಾಡುವಾಗ ರಶ್ ಅಲ್ಲಿ ಅದು ಅವರು ಪರಿಕ್ರಮ ಮಾಡುವಾಗ ಏನಾಗ್ತದೆ ಅಂದ್ರೆ ಅಲ್ಲಿ 12 ಕಾರ್ಡ್ ಉಂಟು, ಅದರ ಮಧ್ಯದಲ್ಲಿ ಈ ಮೇಲಿಂದ ಹನಿ ಎಲ್ಲ ಬೀಳ್ತದೆ ಅಂತ ಈ ಪ್ರೊಟೆಕ್ಷನ್ ಗೆ ಈ ಕೂಲಿಂಗ್ ಗ್ಲಾಸ್ ಹಾಕ್ತಾರೆ. ರಾಧಾಕುಂಡ್ ಅಂತ ಬರುವಲ್ಲಿ ಈ ವಾನರರು ಅಂದ್ರೆ ಈ ಕೋತಿಗಳು ಅಲ್ಲಿ ಏನಂದ್ರೆ ದೊಡ್ಡ ಸಂಖ್ಯೆಯಲ್ಲಿ ಇರುವ ಕಾರಣ ಈ ಕೂಲಿಂಗ್ ಗ್ಲಾಸ್ ಎಲ್ಲ ಅವರಿಗೆ ಏನು ಅದು ಇರಿಟೇಟ್ ಆಗ್ತದೆ, ಅವ್ರು ಎಳೆಯುವ ಒಂದು ಸಂದರ್ಭ ತುಂಬಾ ನಾವು ನೋಡಿದ್ದೇವೆ. ಅದಕ್ಕೆ ಆಲ್ಟರ್ನೇಟಿವ್ ಏನಾದ್ರು ಅಂದ್ರೆ ಅಂದ್ರೆ ಅವರು ಅಲ್ಲಿ 12 ಕಾರ್ಡ್ ಉಂಟಲ್ಲ ಅದ ಮಧ್ಯದಲ್ಲಿ. ನಿಮ್ಮ ಪ್ರಶ್ನೆ ಸಂಕ್ಷಿಪ್ತವಾಗಿರಲಿ, ಹೇಳಿ ಹೇಳಿ. ಹೌದು, ಆ ಕೂಲಿಂಗ್ ಗ್ಲಾಸ್ ಗೆ ಏನಾದ್ರು ಆಲ್ಟರ್ನೇಟಿವ್ ಏನಾದ್ರು ಉಂಟಾ ಅಂತ, ಅಂದ್ರೆ ಅದು ಹಾಕದೆ ಏನಾದ್ರು ಪರಿಕ್ರಮ ಮಾಡಿದ್ರೆ ತೊಂದರೆ ಉಂಟಾ ಅಂತ, ಅಂದ್ರೆ ತುಂಬಾ ದೊಡ್ಡ ಸಂಖ್ಯೆಯಲ್ಲಿ ಬರ್ತಾರೆ. ಸರ್ಜರಿ ಆದ ಮೇಲೆ ನಾವು ಕಣ್ಣಿಗೆ ನಮ್ಮ ಕಣ್ಣಿನ ಪ್ರೊಟೆಕ್ಷನ್ ಮಾಡ್ಬೇಕಂತದ್ದು ನಮ್ಮ ಕೈಯಲ್ಲಿರೋದು. ಸೊ ಕನ್ನಡಕ ಹಾಕದೇ ಉಪಾಯವಿದೆಯೇ ಅಂತ ಕೇಳಿದ್ರೆ ಅದಕ್ಕೆ ನನಗೆ ಉತ್ತರ ಇಲ್ಲ. ಯಾಕಂದ್ರೆ ಈಗ ಕಣ್ಣಿನ ಸರ್ಜರಿ ಮಾಡುವಾಗ ನಾವು ಗಾಯಗಳೇನು ಮಾಡ್ತೇವೆ, ಸೊ ಅದು ವಾಸಿ ಆಗುವ ತನಕ ಪ್ರೊಟೆಕ್ಷನ್ ಮಾಡೋದು ಅದು ನಮ್ಮ ಕರ್ತವ್ಯ. ಯಾಕಂದ್ರೆ ಅದು ಮಾಡದಿದ್ದಲ್ಲಿ ಕಣ್ಣಿಗೆ ಇನ್ಫೆಕ್ಷನ್ ಆಗೋದು ಮತ್ತೆ ಮಾಡಿದ ಸರ್ಜರಿ ಹಾಳಾಗೋದು, ಹಾಗೆ ಅದು ಅದರ ರೆಸ್ಪಾನ್ಸಿಬಿಲಿಟಿ ನಾವು ವಹಿಸ್ಕೊಳ್ಬೇಕು. ಯಾಕಂದ್ರೆ ಅದು ಆಗುದಿಲ್ಲ ಅಂತ ಇದ್ದಲ್ಲಿ ನಾವು ಮತ್ತೆ ಅದಕ್ಕೆ ಬರುವ ಕಾನ್ಸಿಕ್ವೆನ್ಸಸ್ ಅನ್ನು ಎದುರಿಸ್ಲಿಕ್ಕೆ ನಾವು ತಯಾರಿರಬೇಕಾಗ್ತದೆ. ಹಾಗೆ ಓಕೆ, ಅದರದ್ದು ಡಿಸ್ಅಡ್ವಾಂಟೇಜ್ ಬೇರೆ ಇರುತ್ತೆ. ಧನ್ಯವಾದಗಳು ಕರೆ ಮಾಡಿದಕ್ಕೆ. ಮುಂದಿನ ಕರೆ ಇದೆ. ಹಲೋ, ಹಲೋ ಸರ್, ನಮಸ್ತೆ. ನಮಸ್ಕಾರ, ಯಾರು ಎಲ್ಲಿಂದ ಹೇಳಿ? ನಾನು ಇಸ್ಮಾಯಿಲ್ ಕಲ್ಲಾರಿ. ಇಸ್ಮಾಯಿಲ್ ಅವರೇ, ಪ್ರಶ್ನೆ ಕೇಳಿ. ಡಾಕ್ಟರ್ ಇದ್ದಾರೆ. ಡಾಕ್ಟರ್ ನಮಸ್ತೆ. ನಮಸ್ತೆ ಇಸ್ಮಾಯಿಲ್ ಅವರೇ. ನೀವು ಒಂದು ಹೇಳಿದ್ರಿ, ಈಗ ಅದು ನನಗೆ ಕರೆಕ್ಟ್ ಅರ್ಥ ಆಗಿಲ್ಲ. ನೀವು ಕಣ್ಣಿಗೆ ಲೆನ್ಸ್ ಹಾಕಿದ್ರೆ 10 ದಿನ ತಲೆ ಸ್ನಾನ ಮಾಡಬಾರದು ಅಂದ್ರಲ್ವಾ? ಹೌದು. ಅದೇ ಕಣ್ಣಿನ ಪೊರೆ ತೆಗೆದವರು ತಲೆ ಸ್ನಾನ ಮಾಡಬಹುದಂತ ಒಂದು. ಮತ್ತೊಂದು, ನಮ್ಮ ಸಿಸ್ಟರ್ ಒಬ್ಬರಿಗೆ ಡಾಕ್ಟ್ರೆ, ಒಂದು ಕಣ್ಣು ಸರಿ ಕಾಣ್ತದೆ, ಒಂದು ಕಣ್ಣು ವಿದ್ಯುತ್ ಬಲ್ಬ್ ನೋಡುವಾಗ ಸೂರ್ಯನ ಪ್ರಕಾಶದಂಗೆ ಪ್ರಕಾಶ ಆಗುತ್ತದಂತೆ, ಅದು ಯಾಕೆ ಹೀಗೆ ಸರ್? ಉತ್ತರಿಸಿ. ಸರ್ಜರಿ ಆಗಿದೆ ಅವರಿಗೆ ಎರಡು ಕಣ್ಣಿದು? ಇಲ್ಲ ಇಲ್ಲ, ಆಗಿಲ್ಲ. ಓಕೆ, ಅದೇ ನಾನು ಹೇಳಿದ್ದು, ಈಗ ಎರಡು ಕಣ್ಣಿದು ಸರ್ಜರಿ ಆಗ್ಲಿಲ್ಲ. ಒಂದು ಕಣ್ಣು ಸರಿ ಕಾಣ್ತದೆ ಅವರಿಗೆ, ಒಂದು ಕಣ್ಣು ಈಗ ವಿದ್ಯುತ್ ಸೂರ್ಯ ಪ್ರಕಾಶ ಆದಂಗೆ ಆಗ್ತದಂತೆ. ಓಕೆ, ಅವರ ವಯಸ್ಸೆಷ್ಟು ಅಂತ ತಿಳ್ಕೊಳ್ಬಹುದಾ? 62. ಓಕೆ, ನಾನು ಹೇಳಿದ ಹಾಗೆ ಈಗ ಪೊರೆ ಇದ್ದವರಿಗೆ ಒಂದೊಂದು ಸರ್ತಿ ನಾನು ಮುಂಚೆ ಸ್ಟಾರ್ಟಿಂಗ್ ಅಲ್ಲಿ ನಾನು ಹೇಳಿದ್ದೆ, ಈಗ ಬೆಳಕು ನೋಡುವಾಗ ರಾತ್ರಿ ಡ್ರೈವ್ ಮಾಡುವಾಗ ಬೆಳಕು ನೋಡಿದಲ್ಲಿ ಗ್ಲೇರ್ ಹೊಡೆಯುದು, ಅಂದ್ರೆ ನೀವೀಗ ಹೇಳಿದ ಹಾಗೆ ಲೈಟ್ ನೋಡುವಾಗ ತುಂಬಾ ಬ್ರೈಟ್ ಆಗಿ ಅನ್ಸುದು, ಸೊ ಅದು ಕೂಡ ಒಂದು ಪೊರೆಯ ಲಕ್ಷಣ ಅಂತ ಹೇಳ್ಬೋದು. ಸೊ ಅವರನ್ನು ಒಂದ್ಸರ್ತಿ ಕರ್ಕೊಂಡು ಬಂದು ನಾವು ಟೆಸ್ಟ್ ಮಾಡಿ ನೋಡಿದ್ರೆ ನಾವು ಖಂಡಿತವಾಗಿ ಹೇಳ್ಬೋದು ಏನ್ ತೊಂದರೆ ಅಂತ. ಸೊ ಪೊರೆ ಒಂದು ಕಾರಣ ಡೆಫಿನೆಟ್ಲಿ. ಆಯ್ತು ಇಸ್ಮಾಯಿಲ್ ಅವರೇ, ಧನ್ಯವಾದ ಕರೆ ಮಾಡಿದಕ್ಕೆ. ಡಾಕ್ಟ್ರೆ, ಈಗ ನಿಮ್ಮ ಪ್ರಸಾದ್ ನೇತ್ರಾಲಯದಲ್ಲಿ ಈ ಮಾಡರ್ನ್ ಟೆಕ್ನಾಲಜಿ ಕ್ಯಾಟ್ರಾಕ್ಟ್ ಚಿಕಿತ್ಸೆಗೆ ಹೊಸ ಹೊಸ ಟೆಕ್ನಾಲಜಿ ಇದ್ರೆ ಸ್ವಲ್ಪ ಅದರ ವಿವರ ಹೇಳ್ತೀರಾ? ಅದೇ ನಾನು ಈಗ ಹೇಳಿದ ಹಾಗೆ ಈ ಸರ್ಜರಿಯಲ್ಲಿ ಈಗ ನಾವು ಮುಂಚಿನ ಹಾಗೆ ಗಾಯ ಮಾಡುದು, ಹೊಲಿಗೆ ಹಾಕುದು ಅದೆಲ್ಲ ಇಲ್ಲ. ಸೊ ಮೋಸ್ಟ್ ಅಡ್ವಾನ್ಸ್ ಟೆಕ್ನಾಲಜಿ ಇದೆ. ಮತ್ತೆ ಬೇರೆ ಬೇರೆ ಲೆನ್ಸಸ್, ಅದರ ಬಗ್ಗೆ ಸ್ವಲ್ಪ ಹೇಳ್ತೇನೆ. ಸರ್ಜರಿ ಆದ ಮೇಲೆ ನಾವು ಕಣ್ಣು ಒಳಗಡೆ ನಾವು ಲೆನ್ಸ್ ಏನ್ ಇಡ್ತೇವೆ ಅದರಲ್ಲಿ ಬೇರೆ ಬೇರೆ ವೆರೈಟೀಸ್ ಇರ್ತದೆ. ಒಂದು ಕರೆಯನ್ನು ಸ್ವೀಕರಿಸಿ ನಿಮ್ಮ ಉತ್ತರವನ್ನು ನಿರೀಕ್ಷಿಸುತ್ತೇನೆ. ಹಲೋ ನಮಸ್ತೆ, ಯಾರು ಮಾತಾಡ್ತಿರೋದು? ನಮಸ್ತೆ ಸರ್. ನಮಸ್ಕಾರ, ಮಂಜೀಶ್ ಮಾತಾಡ್ತಿದ್ದೀನಿ. ಎಲ್ಲಿಂದ? ಮಂಗಳೂರಿಂದ ಮಾತಾಡ್ತೀನಿ. ಓಕೆ, ಪ್ರಶ್ನೆ ಕೇಳಿ ಡಾಕ್ಟರ್ ಹತ್ರ. ಓಕೆ ಡಾಕ್ಟರ್, ಗುಡ್ ಈವ್ನಿಂಗ್. ಎಸ್, ಗುಡ್ ಈವ್ನಿಂಗ್. ಆಕ್ಚುಲಿ ನನ್ನ ತಂದೆಯವರಿಗೆ ಡಯಾಬಿಟೀಸ್ ಇರೋದ್ರಿಂದ ಸ್ವಲ್ಪ ಕಣ್ಣಿನ ಕೊರೆಯ ಸಮಸ್ಯೆ ಕಾಣಿಸ್ತಿದೆ. ಸೊ ನಂಗೀಗ ಇರೋ ಪ್ರಶ್ನೆ ಏನಂದ್ರೆ, ರೊಬೋಟಿಕ್ ಸರ್ಜರಿಗೂ ಹಾಗೂ ಜನರಲ್ ಸರ್ಜರಿ ಏನಿದೆ ಅದ್ರಲ್ಲಿ ಎರಡರಲ್ಲಿ ನನ್ನ ತಂದೆಯವರಿಗೆ ಯಾವ ಶಸ್ತ್ರಚಿಕಿತ್ಸೆ ಉತ್ತಮವಾಗಿರುತ್ತೆ? ಓಕೆ, ರೊಬೋಟಿಕ್ ಸರ್ಜರಿ ಡೆಫಿನೆಟ್ಲಿ ಅಂದ್ರೆ ಖಂಡಿತ, ಅಂದ್ರೆ ಯಾಕಂದ್ರೆ ಅದರದ್ದು ಪ್ರಿಸಿಷನ್ ಆಗ್ಲಿ, ನಾವು ಏನ್ ಮೆಷರ್ಮೆಂಟ್ ಮಾಡ್ತೇವೆ ಎಲ್ಲವೂ ಅದರಲ್ಲಿ ಉತ್ತಮ ನಾರ್ಮಲ್ ಸರ್ಜರಿಗೆ ಕಂಪೇರ್ ಮಾಡಿದೆ. ಯಾಕಂದ್ರೆ ಇದರಲ್ಲಿ ನಾವು ಮಾಡೋದು ನಮ್ಮ ಮ್ಯಾನ್ಯುವಲಿ ನಾವು ಮಾಡ್ತೇವೆ. ನಾವು ಗಾಯಗಳೇನ್ ಮಾಡ್ತೇವೆ, ಕಣ್ಣು ಒಳಗಡೆ ಪೊರೆಯನ್ನು ನಾವು ಹೇಗೆ ಕರಗಿಸ್ತೇವೆ ಅದೆಲ್ಲ ನಾವು ನಮ್ಮ ಕೈಯಾರೆ ಮಾಡುದು. ಸೊ ರೋಬೋಟಿಕ್ ಸರ್ಜರಿಯಲ್ಲಿ ಏನಾಗ್ತದೆ ಅಂದ್ರೆ ಎಲ್ಲ AI ಇನ್ಸ್ಟಾಲ್ಡ್ ಪ್ಲಾನಿಂಗ್ ಇರ್ತದೆ ಅದರಲ್ಲಿ. ಸೊ ಸಾಫ್ಟ್ವೇರ್ ಆಲ್ರೆಡಿ ಇರ್ತದೆ. ಸೊ ಎವ್ರಿಥಿಂಗ್ ಇಸ್ ಪ್ರೀಪ್ಲಾನ್ಡ್ ಆ್ಯಂಡ್ ಮೋರ್ ಪ್ರಿಸೈಸ್. ಸೊ ರೋಬೋಟಿಕ್ ಸರ್ಜರಿ ಡೆಫಿನೆಟ್ಲಿ ಇಸ್ ಅ ಬೆಟರ್ ಆಪ್ಷನ್. ಸೊ ಈಗ ರೋಬೋಟಿಕ್ಸ್ ಅಲ್ಲಿ ಅಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಕಂಡೀಷನ್ಸ್ ಇರುತ್ತೆ. ಹೌದು, ಈಗ AI ಇನ್ಬಿಲ್ಟ್ ಅಂತ ಹೇಳಿದ್ರೆ ಅದು ಹೆಂಗೆ ಫಂಕ್ಷನ್ ಆಗುತ್ತೆ ಮೇಡಮ್? ಹೌದು, ಇಟ್ ಇಸ್ ಸಾಫ್ಟ್ವೇರ್. ಸೊ ನಾವು ಯಾವ ಪೊರೆ ಯಾವ ಸ್ಟೇಜ್ ಅಲ್ಲಿದೆ ಏನಿದೆ ಸೊ ಅದೆಲ್ಲ ನಾವು ಆ ಸಾಫ್ಟ್ವೇರ್ ಗೆ ಎಂಟ್ರಿ ಮಾಡಿದ ಮೇಲೆ ಆ ರೋಬೋಟ್ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಯಾವ ಪೊರೆಗೆ ಯಾವ ರೀತಿಯ ಎಷ್ಟು ಎನರ್ಜಿ ಯೂಸ್ ಮಾಡಬೇಕು ಅದೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಆ ಮಷಿನೇ ಡಿಸೈಡ್ ಮಾಡಿ ಮಷಿನೇ ಅದು ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಅದು ಮಾಡ್ತದೆ. ಸೊ ಪ್ರಿಸಿಷನ್ ಇಸ್ ವೇ ಮೋರ್. ಅದೇ ನಾನು ಇದರ ಬಗ್ಗೆ ಹೇಳಿದ್ದೆ ಆಲ್ರೆಡಿ. ಮೇನ್ ಆಗಿ ಕಣ್ಣಿಗೆ ನಾವು ಪ್ರೊಟೆಕ್ಷನ್ ಫ್ರಮ್ ವಾಟರ್, ಡಸ್ಟ್, ಸನ್ಲೈಟ್, ಇದು ಮೇನ್. ಯಾಕಂದ್ರೆ ಆ ಗಾಯ ಒಣಗುವ ತನಕ ನಾವು ಕಣ್ಣು ಒಳಗಡೆ ಯಾವುದೇ ರೀತಿಯಾದ ಫಾರಿನ್ ಆಬ್ಜೆಕ್ಟ್ಸ್ ಹೋಗೋದಾಗಿ ನೋಡ್ಕೊಳ್ಬೇಕು. ಮತ್ತೆ ಭಾರ ಎತ್ತುದಾಗ್ಲಿ, ತಲೆ ಬಗ್ಗಿ ಕೆಲಸ ಮಾಡೋದಾಗ್ಲಿ ಅದೆಲ್ಲ ನಾವು ಅವಾಯ್ಡ್ ಮಾಡ್ಬೇಕು ಒಂದು ಒಂದು ವಾರದಿಂದ 10 ದಿನಗಳ ತನಕ. ಯಾಕೆ ಈಗ ಮಾಡದಿದ್ರೆ ಕಣ್ಣಿಗೆ ಕಣ್ಣು ಒಳಗಡೆ ಇನ್ಫೆಕ್ಷನ್ ಆಗುವ ಚಾನ್ಸಸ್ ತುಂಬಾ ಜಾಸ್ತಿ ಇರ್ತದೆ. ಹಾಗೆ ಓಕೆ, ಥ್ಯಾಂಕ್ ಯು ಕರೆ ಮಾಡೋದಕ್ಕೆ ಡಾಕ್ಟ್ರೆ. ಈಗ ಈ ಹೆಲ್ತ್ ಇನ್ಶೂರೆನ್ಸ್ ಇದ್ದವರಿಗೆ ಕೂಡ ಈ ಕ್ಯಾಟ್ರಾಕ್ಟ್ ಸರ್ಜರಿ ಮಾಡೋದಕ್ಕೆ ತುಂಬಾ ತುಂಬಾ ಅನುಕೂಲ ಇದೆ ಅಂತ ಹೇಳ್ತಾರೆ. ಹಾಗಾಗಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಕಾಸ್ಟ್ನ ಬಗ್ಗೆ ಅಲ್ವೇ? ಹೌದು, ನೀವೇನು ಹೇಳ್ತೀರಿ ಅದಕ್ಕೆ? ಹೌದು, ಖಂಡಿತ. ಈಗ ಆಲ್ಮೋಸ್ಟ್ ಈಗ ಒಳ್ಳೆ ಲೆನ್ಸಸ್ ಕೂಡ ಅವರು ಅದರಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಆದಷ್ಟು ಅದರಲ್ಲಿ ಒಳ್ಳೆ ಅಂದ್ರೆ ಎಕ್ಸೆಪ್ಟ್ ಅದೇ ಅದು ಪುನಃ ಇನ್ಶೂರೆನ್ಸ್ ಮೇಲೆ ಡಿಪೆಂಡ್ ಆಗ್ತದೆ. ಕಣ್ಣಿನ ಲೈಫ್ ಸಪೋರ್ಟ್ ಆಗ್ತದೆ ಅಂತ ಹೇಳಿ. ಮತ್ತೆ ನೀವು ಡಿಪೆಂಡ್ಸ್ ಆನ್ ಯಾವ ಇನ್ಶೂರೆನ್ಸ್, ಬಟ್ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡ್ತದೆ. ಸೊ ಅದ್ರ ಬಗ್ಗೆ ಚಿಂತೆ ಮಾಡಬೇಕಾಗಿಲ್ಲ. ಡಾಕ್ಟರ್, ಕೊನೆಯದಾಗಿ ನಮ್ಮ ರೇಡಿಯೋ ಕೇಳುಗರಿಗೆ ನಿಮ್ಮ ಅಮೂಲ್ಯ ಸಲಹೆ ಏನು? ಸೊ ನಿಮ್ಮ ಕಣ್ಣಿನ ಹೆಲ್ತ್, ಕಣ್ಣಿನ ಯಾಕಂದ್ರೆ ಅತಿ ಚಿಕ್ಕ ಅಂಗವಾದರೂ ಅತಿ ಮುಖ್ಯವಾದ ಅಂಗ ಕಣ್ಣು. ಅದರಿಂದಾಗಿ ನಾವು ಕಣ್ಣಿನ ಹೆಲ್ತ್ ಅನ್ನು ನಾವು ಕಾಪಾಡಿಕೊಂಡು ವರ್ಷ ವರ್ಷ ಕಣ್ಣಿನ ಟೆಸ್ಟ್ ಮಾಡಿಸ್ಕೊಂಡು ಯಾವಾಗ ನಿಮಗೆ ಕಣ್ಣಲ್ಲಿ ದೃಷ್ಟಿ ದೋಷ ಕಂಡು ಬಂದಲ್ಲಿ ನೀವು ಆದಷ್ಟು ಬೇಗ ಕಣ್ಣನ್ನು ಟೆಸ್ಟ್ ಮಾಡಿಸ್ತಾ ಇರಿ. ಮತ್ತೆ ನಿಮ್ಮ ಹೆಲ್ತ್ ಅನ್ನು, ಡಯಾಬಿಟಿಕ್ ಸ್ಟೇಟಸ್ ಆಗಲಿ, ನಿಮ್ಮ ಬ್ಲಡ್ ಪ್ರೆಷರ್ ಆಗಲಿ, ಬೇರೆ ಹೆಲ್ತ್ ಕಂಡೀಷನ್ಸ್ ಆಗಲಿ, ನೀವು ಆದಷ್ಟು ನೀವು ಕಂಟ್ರೋಲಲ್ಲಿ ಇಟ್ಕೊಳ್ಳಿ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ ಕೇಳುಗರೆ, ಪ್ರಸಾದ್ ನೇತ್ರ